ತಜ್ಞವಾಣಿ. ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು. ನಮ್ಮ ರೈತರಾಗಲಿ ವಿಜ್ಞಾನಿಗಳಾಗಲಿ ಹೊಸದರ ಒಂದು ಅನ್ವೇಷಣೆ ಒಳಗೆ ಯಾವತ್ತೂ ಇರುವುದನ್ನು ನಾವು ನೋಡ್ತಾ ಇದ್ವಿ. ಹೊಸತು ಮನುಷ್ಯನಿಗೆ ಬೇಕು, ಹೊಸ ವಿಚಾರಗಳು ಬೇಕು, ಅದೇ ರೀತಿಯಾಗಿ ಹೊಸ ಬೆಳೆಗಳು ಸಹಿತ ನಮ್ಮನ್ನು ಆಕರ್ಷಣೆ ಮಾಡ್ತಾವೆ. ಅಂಥ ಒಂದು ಹೊಸ ಬೆಳೆಯನ್ನು ನಾವು ಇತ್ತೀಚಿನ ದಿನಗಳಲ್ಲಿ ನೋಡ್ತಾ ಇದ್ದೀವಿ. ಅದನ್ನು ನಾವು ಡ್ರ್ಯಾಗನ್ ಹಣ್ಣು ಅಂಥೇಳಿ ಕರೀತಾ ಇದ್ದೀವಿ, ಡ್ರ್ಯಾಗನ್ ಫ್ರೂಟ್ ಅಂಥೇಳಿ ಕರೀತಾ ಇದ್ದೀವಿ. ಈ ಡ್ರ್ಯಾಗನ್ ಫ್ರೂಟ್ ಬಗ್ಗೆ ಸಾಕಷ್ಟು ಜನ ರೈತರಿಗೆ ಒಂದು ಆಸಕ್ತಿ ಮೂಡ್ತಾ ಇದೆ, ಅದು ಆಕರ್ಷಣೆಗೆ ಒಳಗಾಗಿದೆ ಅಂತ ಹೇಳ್ಬೋದು. ಯಾಕಂತಂದ್ರೆ ವಿಜ್ಞಾನಿಗಳು ಹೇಳುವ ಪ್ರಕಾರ ಈ ಡ್ರ್ಯಾಗನ್ ಹಣ್ಣು ಭಾಳ ಉತ್ತಮವಾದಂಥ ಒಂದು ಹಣ್ಣು, ಔಷಧೀಯ ಆಗರವಾಗಿರುವಂಥ ಒಂದು ಹಣ್ಣು ಅಂಥೇಳಿ ಹೇಳ್ತಾ ಇದ್ದಾರೆ. ಅದಕ್ಕೆ ಇದನ್ನು ಯಾವ ರೀತಿ ಬೆಳೆಯೋದು ಅನ್ನುವಂಥ ಒಂದು ಪ್ರಶ್ನೆ ಬಂದಾಗ ರೈತರಿಗೆ ಒಂದು ದೊಡ್ಡ ಪ್ರಶ್ನೆ ಎದುರಾಗ್ತದೆ, ಹೆಂಗೆ ಬೆಳೆಯೋದು ಮತ್ತು ಇದು ಎಲ್ಲಿ ಸಿಗ್ತದೆ, ಈ ಎಲ್ಲ ವಿಚಾರಗಳನ್ನು ತಾವು ತಿಳ್ಕೋಬೇಕು ಅಂತ ಅನ್ನಿಸ್ತದೆ. ಅದಕ್ಕೆ ಈ ಹಣ್ಣಿನ ಬಗ್ಗೆ ಇದನ್ನು ಬಾಗಲಕೋಟೆ ತೋಟಗಾರಿಕಾ ವಿಶ್ವವಿದ್ಯಾಲಯದವರು ಭವಿಷ್ಯದ ಬೆಳೆ ಅಂಥೇಳೇ ಗುರುತಿಸ್ತಾ ಇದ್ದಾರೆ. ಅಂದರೆ ಮುಂದಿನ ದಿನಗಳಲ್ಲಿ ನಮ್ಮ ರೈತರಿಗೆ ವರದಾನವಾಗಬಹುದಾದಂಥ ಒಂದು ಹಣ್ಣಿನ ಬೆಳೆ ಇದು ಡ್ರ್ಯಾಗನ್ ಫ್ರೂಟ್ ಅಂಥೇಳಿ ಅನ್ನುವಂಥ ಮಾತನ್ನು ಅವರು ಹೇಳ್ತಾ ಇದ್ದಾರೆ. ಆ ಹಣ್ಣಿನ ಬಗ್ಗೆ ಇವತ್ತಿನ ದಿವಸ ಮಾಹಿತಿ ಮಾಡಿಕೊಳ್ಳೋಣ. ಯಾವ ರೀತಿ ಬೇಸಾಯ ಮಾಡಬಹುದು, ಯಾವ ತಳಿಗಳದಾವ, ಈ ಎಲ್ಲ ವಿಚಾರಗಳನ್ನು ನಾವು ಇವತ್ತು ತಿಳ್ಕೊಳ್ಳೋಣ. ಈ ವಿಷಯದ ಬಗ್ಗೆ ನಮಗೆ ತಿಳಿಸಿಕೊಡೋದಕ್ಕೆ ಇವತ್ತು ನಮ್ಮ ಜೊತೆಗೆ ಬಾಗಲಕೋಟೆ ತೋಟಗಾರಿಕಾ ವಿಶ್ವವಿದ್ಯಾಲಯದೊಳಗೆ ಹಣ್ಣು ಶಾಸ್ತ್ರದ ಸಹಾಯಕ ಪ್ರಾಧ್ಯಾಪಕರಾಗಿರುವಂತಹ ಡಾಕ್ಟರ್ ಸತೀಶ್ ಫತೇಪುರ್ ಅವರು ನಮ್ಮ ಜೊತೆಗಿದ್ದಾರೆ. ನಮಸ್ಕಾರ ಡಾಕ್ಟರ್ ಫತೇಪುರ್ ಅವರೇ. ನಮಸ್ಕಾರ ಸರ್. ಇವತ್ತಿನ ದಿವಸ ನಾವು ಈ ಒಂದು ಡ್ರ್ಯಾಗನ್ ಹಣ್ಣು ಅಂತ ಆ ಒಂದು ವಿಷಯವಾಗಿ ನಾವು ಇಲ್ಲಿ ಸ್ವಲ್ಪ ಚರ್ಚೆ ಮಾಡ್ತಾ ಇದ್ದೀವಿ. ಆ ಒಂದು ಹಂತಗಳಿಗೆ ಏನಪ್ಪ ಅಂದರೆ ಈ ಡ್ರ್ಯಾಗನ್ ಹಣ್ಣು ಅನ್ನೋದು ಮೂಲತಃ ಏನಪ್ಪ ಅಂತಂದರೆ ಈ ಥೈಲ್ಯಾಂಡ್, ವಿಯೆಟ್ನಾಂ, ಶ್ರೀಲಂಕಾ, ಇಸ್ರೇಲ್ ಮುಂತಾದ ದೇಶಗಳಲ್ಲಿ ಪ್ರಚಲಿತ ಅಂತ ಹಣ್ಣು. ಹೀಗಾಗಿ ಈಗ ಮೊದಲೇ ಏನಪ್ಪ ಅಂತಂದರೆ ನಾವು ಚರ್ಚೆ ಮಾಡಿದಂಗೆ ಏನಪ್ಪ ಅಂದರೆ ಈ ಡ್ರ್ಯಾಗನ್ ಒಂದು ಬಹಳ ಒಂದು ಪೋಷಕಾಂಶಗಳಿರುವಂಥ ಹಣ್ಣು. ಇದರಲ್ಲಿ ಏನಪ್ಪ ಅಂದರೆ ಬೇರೆ ಬೇರೆ ಒಂದು ಮೈಕ್ರೋನ್ಯೂಟ್ರಿಯೆಂಟ್ಸ್ ಆಗಿರ್ಬೋದು, ಮೇಜರ್ ನ್ಯೂಟ್ರಿಯೆಂಟ್ಸ್, ವಿಟಾಮಿನ್ ಬಿ ಕಾಂಪ್ಲೆಕ್ಸಸ್ ಇವೆಲ್ಲ ಸಾಕಷ್ಟು ಇರೋದು. ಆದಾಗ್ಯೂ ಇರಲಿರುವಂಥ ಒಂದು ಅಂಶ ಏನಪ್ಪ ಅಂದರೆ ಈ ಒಂದು ಹಾರ್ಟ್ ಡಿಸೀಸಿಗೋಸ್ಕರ ಒಳ್ಳೆಯದು. ಹಾಗಾಗಿ ಏನಪ್ಪ ಅಂದರೆ ಕೆಲವೊಂದಿಷ್ಟು ಹಾರ್ಟ್ ಆಗಿರ್ಬೋದು ಅಂಥ ಪೇಷೆಂಟ್ಗಳಿಗೆ ಇದು ಒಂದು ಉತ್ತಮ ಹಣ್ಣು. ಅದರೊಂದಿಗೆ ಏನಪ್ಪ ಅಂದರೆ ಈ ಒಂದು ಹಣ್ಣಿನಲ್ಲಿ ಈ ಒಂದು ಸಕ್ಕರೆ ಅಂಶ ಕಡಿಮೆ ಇರೋದರಿಂದ ಇದನ್ನು ಡಯಾಬಿಟಿಸ್ ಪೇಷೆಂಟ್ಗೆ ಬಹಳ ಸೂಕ್ತ. ಯಾಕಂದರೆ ಸಕ್ಕರೆ ರೋಗಿಗಳಲ್ಲಿ ಸಕ್ಕರೆ ಅಂಶ ಜಾಸ್ತಿ ಇರೋದು ತೊಗೊಂಡಾಗ ಏನಾಗುತ್ತೆ, ಹಣ್ಣುಗಳು ತಿಂದಾಗ ಅವರ ಒಂದು ಸಕ್ಕರೆ ಮಟ್ಟ ಹೈರೇಷನ್ ಆಗಿ ಸಮಸ್ಯೆ ಆಗ್ತದೆ. ಹಾಗಾಗಿ ಏನಪ್ಪ ಅಂದರೆ ಯಾವ ಒಂದು ಮಧುಮೇಹ ರೋಗಿಗಳಿಗೂ ಸಹ ಈ ಒಂದು ಒಳ್ಳೆಯ ಹಣ್ಣು ಏನಪ್ಪ ಅಂತಂದರೆ ಈ ನರಗಳ ಒಂದು ದೌರ್ಬಲ್ಯ, ಡಯಾಬಿಟಿಸ್ ಪೇಷೆಂಟ್ಗಳಲ್ಲಿ ನರಗಳ ದೌರ್ಬಲ್ಯ ಜಾಸ್ತಿ ಇರುತ್ತೆ. ಹಾಗಾಗಿ ಏನಪ್ಪ ಅಂದರೆ ಈ ಒಂದು ಸಕ್ಕರೆ ಅಂಶದಿಂದ ನರಗಳ ದೌರ್ಬಲ್ಯ ಕಡಿಮೆ ಮಾಡಲಿಕ್ಕೋಸ್ಕರ ಏನಪ್ಪ ಅಂದರೆ ಸಕ್ಕರೆ ಕಡಿಮೆ ಇರುವಂಥ ಹಣ್ಣುಗಳಲ್ಲಿ ಏನಪ್ಪ ಅಂತಂದರೆ ನಾವು ಪೇರಲ ಹಣ್ಣುಗಳು ಸಾಕಷ್ಟು ಈ ಒಂದು ವೈದ್ಯರು ತಮಗೆ ಶಿಫಾರಸು ಮಾಡ್ತಾರೆ. ಅದರೊಂದಿಗೂ ಸಹ ಈ ಒಂದು ಕಡಿಮೆ ಒಂದು ಸಕ್ಕರೆ ಅಂಶ ಇರುವಂಥ ಹಣ್ಣು ಅಂದರೆ ಈ ಒಂದು ಡ್ರ್ಯಾಗನ್ ಹಣ್ಣು. ಇದು ಸಹ ಒಂದು ಉಪಯೋಗದಿಂದ ನಮಗೆ ಒಳ್ಳೆಯ ಒಂದು ಪೋಷಕಾಂಶಗಳು ಸಿಗುತ್ತೆ, ಇದರಿಂದ ಒಳ್ಳೆಯ ಆರೋಗ್ಯನೂ ಆಗುತ್ತೆ. ಹೀಗಾಗಿ ಏನಪ್ಪ ಅಂದರೆ ಇದನ್ನು ಸಹ ಹಣ್ಣು ಬಹಳ ಮೃದುವಾಗಿರೋದ್ರಿಂದ ಇದನ್ನು ಸಣ್ಣ ಮಕ್ಕಳಿಂದ ಹಿಡಿದು ವೃದ್ಧರವರಿಗೂ ಎಲ್ಲರೂ ಸಲೀಸಾಗಿ ತಿನ್ಬೋದು. ಇದು ಸಹ ಏನಪ್ಪ ಅಂದರೆ ಒಳ್ಳೆಯ ಒಂದು ಹಣ್ಣು ಅಂತೂ ನಾವು ಹೇಳ್ತೀವಿ. ಇದಾದ ನಂತರ ಏನಪ್ಪ ಅಂತಂದರೆ ಈ ಒಂದು ಮುಂದಿನ ಒಂದು ಹಂತ ಏನಪ್ಪ ಅಂದರೆ ಡ್ರ್ಯಾಗನ್ ಫ್ರೂಟು ಇತ್ತೀಚಿನ ದಿನಗಳಲ್ಲಿ ಸುಮಾರು 2015-16 ಸಾಕಷ್ಟು ಪ್ರಮಾಣದಲ್ಲಿ ಹೆಚ್ಚಾಗ್ತಾ ಇದೆ. ಈ ಪ್ರದೇಶ ಬಾಗಲಕೋಟೆ ಆಗಿರ್ಬೋದು ಅಥವಾ ಕರ್ನಾಟಕದಲ್ಲಿ ಆಗಿರ್ಬೋದು ಮತ್ತು ಬೇರೆ ಬೇರೆ ಒಂದು ರಾಜ್ಯಗಳಲ್ಲಿಯೂ ಸಹ ಈ ಒಂದು ಬೆಳವಣಿಗೆ ಜಾಸ್ತಿ ಆಗ್ತದೆ. ಈ ಒಂದು ಗುಜರಾತಲ್ಲಿ ಈ ಒಂದು ಹಣ್ಣನ್ನು ಏನಪ್ಪ ಅಂದರೆ ಡ್ರ್ಯಾಗನ್ ಹಣ್ಣು ಅನ್ನೋದಕ್ಕಿಂತ ಕಮಲಂ ಅಂಥೇಳಿ ಅವರು ಹಣ್ಣಂಥೇಳಿ ಅದನ್ನು ನಾಮಕರಣ ಮಾಡಿದ್ದಾರೆ. ಹೀಗಾಗಿ ಏನಪ್ಪ ಅಂದರೆ ಈ ನಮ್ಮ ಭಾರತದಲ್ಲಿ ಇದನ್ನು ಕಮಲಂ ಹಣ್ಣು ಅಂತ ಹೇಳಿ ಮರುನಾಮಕರಣ ಮಾಡಿ ಸಾಕಷ್ಟು ಬೆಳೀತಾ ಇದ್ದಾರೆ. ಇದಕ್ಕೋಸ್ಕರಪ್ಪ ಏನಪ್ಪ ಅಂತಂದರೆ ಇದನ್ನೊಂದು ಭವಿಷ್ಯದ ಹಣ್ಣಿನ ಬೆಳೆಗಳಿಗೆ ಯಾಕೆ ಹೇಳ್ತಾ ಇದ್ದಾರೆ ಅಂದರೆ ಇತ್ತೀಚಿನ ದಿನಗಳಲ್ಲಿ ಹವಾಮಾನ ಬದಲಾವಣೆಯಿಂದ ಸಾಕಷ್ಟು ಏನಪ್ಪ ಅಂತಂದರೆ ವೇರಿಯೇಷನ್ ಆಗ್ತಾ ಇದೆ. ನೀರಿನ ಅಂಶ ಕಡಿಮೆ ಆಗ್ತಾ ಇದೆ, ಬಿಸಿಲು ಜಾಸ್ತಿ ಆಗ್ತಾ ಇದೆ. ಈ ಒಂದು ಕಂಡೀಷನ್ ಒಳಗೆ ಏನಪ್ಪ ಅಂದರೆ ಸಾಕಷ್ಟು ರೈತರು ಈ ಒಂದು ಹೆಚ್ಚಿನ ಒಂದು ಬೇಕಾಗಿ ನೀರು ಬೇಕಾಗಿರುವಂಥ ಬೆಳೆಗಳನ್ನು ಬೋರ್ವೆಲ್ ಎಲ್ಲ ಸಮಸ್ಯೆಗಳಾದಾಗ ಅಲ್ಲಿ ಏನಪ್ಪ ಅಂದರೆ ಇರುವಂಥ ಭೂಮಿಯಲ್ಲಿ ಕಡಿಮೆ ಒಂದು ಇನ್ವಾಲ್ವ್ಮೆಂಟ್ ಆಗೋದ್ರಿಂದ, ಯಾಕಂದರೆ ಸಾಕಷ್ಟು ರೈತರಿಗೆ ಏನಪ್ಪ ಅಂತಂದರೆ ಸಾಕಷ್ಟು ಹಣ ಇರ್ತೈತಿ, ಅವರಿಗೆ ಹೊಲದಲ್ಲಿ ಟೈಮ್ ಇನ್ವೆಸ್ಟ್ಮೆಂಟ್ ಕಡಿಮೆ ಇರ್ತೈತಿ. ಅಂಥ ರೈತರು ಏನಪ್ಪ ಅಂತಂದರೆ ತಮ್ಮಲ್ಲಿರುವಂಥ ಇನ್ವೆಸ್ಟ್ಮೆಂಟು ಕಡಿಮೆ ಒಂದು ಇನ್ವಾಲ್ವ್ಮೆಂಟು, ಈ ಒಂದು ಬೆಳೆ ಅಂದರೆ ಡ್ರ್ಯಾಗನ್ ಫ್ರೂಟು ಅಂದರೆ ಇದು ಬಿಸಿಲಿನಲ್ಲಿ ಬೆಳೀತೈತಿ, ಪ್ಲಸ್ ನೀರು ಕಡಿಮೆಯಾಗಿ ಬೆಳೀತೈತಿ, ಮತ್ತು ಇದರ ಒಂದು ಪೋಷಣೆಯೂ ಸಹ ಭಾಳ ಕಡಿಮೆ. ಈ ಒಂದು ರೋಗ ನಿರ್ವಹಣೆ ಆಗಿರ್ಬೋದು, ಪೋಷಕಾಂಶಗಳ ನಿರ್ವಹಣೆ ಆಗಿರ್ಬೋದು, ನೀರಿನ ನಿರ್ವಹಣೆ ಆಗಿರ್ಬೋದು ಕಡಿಮೆ ಇರೋದ್ರಿಂದ ಇದನ್ನು ಸಹ ನಾವು ಬೆಳೆಸ್ಬೋದು. ಇದು ಒಂದು ಇದರಲ್ಲಿ ಬೆಳೆಯ ವಿಶೇಷತೆಗಳು. ಹೀಗಾಗಿ ಏನಪ್ಪ ಇದರೊಂದಿಗೆ ಏನಪ್ಪ ಅಂದರೆ ಇತ್ತೀಚಿನ ದಿನಗಳಲ್ಲಿ ಈ ಒಂದು ಕೇಂದ್ರ ಸರ್ಕಾರದವರು ಏನು ಮಾಡ್ತಾ ಇದ್ದಾರಪ್ಪ ಅಂದರೆ ಈ ಒಂದು ಕಮಲಮ್ ಹಣ್ಣು ಅಂತ ಹೇಳ್ತೀವಲ್ಲ ನಾವು, ಡ್ರ್ಯಾಗನ್ ಹಣ್ಣು, ಇದನ್ನು ಬೇರೆ ಬೇರೆ ದೇಶಗಳಿಂದ ಸಾಕಷ್ಟು ಇಂಪೋರ್ಟ್ ಆಗ್ತದೆ. ಆ ಒಂದು ದೃಷ್ಟಿಯನ್ನು ನೋಡಿಕೊಂಡು ಯಾಕೆ ನಾವು ಭಾರತದಲ್ಲಿ ಇದರ ಒಂದು ಬೆಳವಣಿಗೆಯನ್ನು ನಾವು ಮಾಡಬಾರ್ದು, ಇದರ ಒಂದು ಬೆಳವಣಿಗೆಯಿಂದ ನಾವು ಇಲ್ಲೇ ಇಂಪೋರ್ಟ್ ಮಾಡೋದನ್ನು ನಾವು ಕಡಿಮೆ ಮಾಡಿ ನಾವೇ ಸ್ವತಃ ಸ್ವಾವಲಂಬಿ ಆಗ್ಬೋದು ಡ್ರ್ಯಾಗನ್ ಫ್ರೂಟಲ್ಲಿ. ಯಾಕಂದರೆ ಸಾಕಷ್ಟು ಪ್ರದೇಶ ಇದೆ, ಸಾಕಷ್ಟು ಮಂದಿ ಬೆಳೀತಾ ಇದ್ದಾರೆ, ಮಾಡ್ಬೋದು ಅಂತೇಳಿ ನಡೀತಾ ಇದೆ. ಹಾಗ ಒಂದು ಕಂಡೀಷನಲ್ಲಿ ಸಾಕಷ್ಟು ಯೋಜನೆಗಳು ಈ ಒಂದು ಕೇಂದ್ರ ಸರ್ಕಾರದಲ್ಲಿ ಚರ್ಚೆ ನಡೀತಾ ಇದ್ದಾವೆ. ಅವು ಸಹ ಏನಪ್ಪ ಅಂದರೆ ಕೆಲವೊಂದಿಷ್ಟು ಜಿಲ್ಲೆಗಳಲ್ಲಿ, ಕರ್ನಾಟಕದಲ್ಲಿಯೂ ಸಹ ಈ ಒಂದು ಬೆಳೆಗೆ ಈ ಒಂದು ಸಬ್ಸಿಡಿಗೋಸ್ಕರವನ್ನು ಕೊಟ್ಟು ಪ್ರೋತ್ಸಾಹ ಮಾಡ್ತಾ ಇದ್ದಾರೆ. ಆದಾಗ್ಯೂ ಏನಪ್ಪ ಅಂದರೆ ಈ ಬೆಳೆಯನ್ನು ನಾವು ಸಾಕಷ್ಟು ಒಂದು ಭವಿಷ್ಯದ ಬೆಳೆ ಅಂತ ಹೇಳ್ತಾ ಇದ್ರೂ ಸಹ ಏನಪ್ಪ ಅಂದರೆ ಇದು ಮಾರುಕಟ್ಟೆ ಇನ್ನೂ ಸ್ಟೇಬಲ್ ಇರೋದಿಲ್ಲ. ಅಂದರೆ ಮಾರುಕಟ್ಟೆಯಲ್ಲಿ ಇದರ ಒಂದು ಯಾಕಂದರೆ ಪ್ರತಿಯೊಂದು ಹಣ್ಣು ಏನಪ್ಪ ಅಂದರೆ ಸುಮಾರು 50-70 ರೂಪಾಯಿ ಹೋದಾಗ ಮಾತ್ರ ಇದಕ್ಕೆ ನಮಗೆ ಲಾಭದಾಯಕ ಆಗುತ್ತೆ. ಈ ಒಂದು ಮಾರುಕಟ್ಟೆ ಅಂತ ನೋಡಿದಾಗ ನಾವು ಈ ಒಂದು ಡಿಸ್ಟಿಕ್ ಪ್ಲೇಸು ಮತ್ತು ಮೆಟ್ರೋ ಮಾರ್ಕೆಟಲ್ಲಿ ಹೋದಾಗ ಇದರದ್ದು ಒಂದು ಪರ್ಚೇಸ್ ಮಾಡುವಂಥ ಮಂದಿ ಅಂದರೆ ಖರೀದಿ ಮಾಡುವಂಥ ಗ್ರಾಹಕರು ಭಾಳ ಇರ್ತಾರೆ. ಆದರೆ ಹಳ್ಳಿ ಒಂದು ಮಟ್ಟಕ್ಕೆ ಹೋದಾಗ ಇದರ ಒಂದು ಒಂದು ರೇಟ್ ಒಂದು ಹಣ್ಣಿಗೇನಪ್ಪ ಅಂದರೆ 50-70 ರೂಪಾಯಿ ಆದಾಗ ಹಳ್ಳಿಯ ಮಟ್ಟದಲ್ಲಿ ಇದರ ಒಂದು ಮಾರುಕಟ್ಟೆ ಸ್ವಲ್ಪ ಕಡಿಮೆ ಇದೆ. ಹೀಗಾಗಿ ಏನಪ್ಪ ಅಂದರೆ ಮುಂದಿನ ದಿನಗಳಲ್ಲಿ ಈ ಒಂದು ಮಾರುಕಟ್ಟೆಯ ಒಂದು ಸ್ವಲ್ಪ ಪ್ರಮಾಣ ಹೆಚ್ಚಾದಾಗ, ಈ ತಿನ್ನುವಂಥ ಮಂದಿ ಜಾಸ್ತಿ, ಗ್ರಾಹಕರು ಹೆಚ್ಚಾದಾಗ ಇದರಗೊಂದು ಒಳ್ಳೆಯ ಬೆಳೆ ಅನ್ನಲಿಕ್ಕೆ ಸಾಧ್ಯ ಇದೆ. ಹೀಗಾಗಿ ಈ ಒಂದು ಬೆಳೆಯನ್ನು ನಾವು ಬೆಳಿಲಿಕ್ಕೆ ಸಾಕಷ್ಟು ತೋಟಗಾರಿಕೆ ವಿಶ್ವವಿದ್ಯಾಲಯ ಸಂಶೋಧನೆಗಳು ನಡೀತಾ ಇದ್ದಾವೆ. ಅದೇ ರೀತಿ ಏನಪ್ಪ ಅಂದರೆ ತೋಟಗಾರಿಕೆ ಇಲಾಖೆಯಲ್ಲಿ ಇದಕ್ಕೂ ಸಹ ಏನಪ್ಪ ಅಂದರೆ ಸಾಕಷ್ಟು ಯೋಜನೆಗಳು ಬರ್ತಾ ಇದೆ. ಇದರ ನಂತರ ಏನಪ್ಪ ಅಂದರೆ ಇದಕ್ಕೆ ಬೆಳಿಲಿಕ್ಕೆ ಯಾವ ರೀತಿ ಮಣ್ಣು ಬೇಕು, ಎಷ್ಟು ನೀರಿನ ಪ್ರಮಾಣ ಬೇಕು, ಯಾವ ತಳಿಗಳಿದ್ದಾವೆ ಅನ್ನೋದ್ರ ಬಗ್ಗೆ ಸ್ವಲ್ಪ ನಾವು ತಿಳ್ಕೊಳ್ಳೋಣ. ಹೀಗಾಗಿ ಮಣ್ಣು ಅಂತ ಬಂದಾಗ ಇದು ಒಂದು ಯಾವುದಾದ್ರೂ ಮಣ್ಣಿನಲ್ಲಿ ಬೆಳೀತೈತಿ. ಸಾಕಷ್ಟು ಏನಪ್ಪ ಅಂದರೆ ಸಾದಾ ಮಣ್ಣಿನಿಂದ ಹಿಡಿದು ಕಪ್ಪು ಮಣ್ಣಿನಲ್ಲಿ ಬೆಳೀತೈತಿ. ಆದರೆ ಕಪ್ಪು ಮಣ್ಣಿನಲ್ಲಿ ಬೆಳೆಸಬೇಕಾದ್ರೆ ಒಂದು ವಿಶೇಷ ಒಂದು ನಾವು ಅಳವಡಿಕೆ ಏನಪ್ಪ ಅಂದರೆ ಹೆಚ್ಚಿನ ಒಂದು ಎತ್ತರ ಅಂತ ಹೇಳ್ತೀವಿ. ಅಂದರೆ ಏರುಮಡಿ ಮಾಡಿ, ಸುಮಾರು 2-3 ಅಡಿ ಏರುಮಡಿ ಮಾಡಿ ಬೆಳೆದಾಗ ನೀರಿನಂಶ ಭೂಮಿಯಲ್ಲಿ ಹಿಡ್ಕೊಳ್ಳಾರ್ದಂಗೆ ತಳಿಗಿಡಿದ್ರೆ ಇದು ಉತ್ತಮವಾಗಿ ಬೆಳೀತೈತಿ. ಅದೇ ರೀತಿ ಏನಪ್ಪ ಅಂತಂದರೆ ಈ ಒಂದು ಸಾದಾ ಒಂದು ಮಣ್ಣಿನಲ್ಲಿ ಅತಿ ಕಡಿಮೆ ಕಪ್ಪು ಮಣ್ಣು ಅಥವಾ ಕೆಂಪು ಮಣ್ಣು ಅಥವಾ ಜೇಡಿ ಮಣ್ಣಿನಲ್ಲಿ ಬೆಳೆದಾಗ ನೀರು ಸರಾಗವಾಗಿ ಏನಪ್ಪ ಅಂದರೆ ಬಸದು ಹೋಗೋದ್ರಿಂದ ನೀವು ಸುಮಾರು 1.5-2 ಅಡಿಯಷ್ಟು ನಾವು ಏರುಮಡಿ ಮಾಡಿ ಬೆಳೆದರೆ ಒಳ್ಳೆಯ ಒಂದು ಬೆಳವಣಿಗೆ ನಾವು ಕಾಡಬಹುದು. ಇನ್ನು ನೀರು ಅಂತ ಬಂದಾಗ ಇದು ಒಂದು ವರ್ಷದ್ದಕ್ಕೂ ಏನಪ್ಪ ಅಂದರೆ ಅತಿ ಹೆಚ್ಚಿಗೆ ನೀರು ಬೇಡುವಂಥ ಬೆಳೆ ಅಲ್ಲ. ಇದಕ್ಕೆ ಬೇಕಾಗಿರುವಂಥ ಏನಪ್ಪ ಅಂದರೆ ಜನವರಿಯಿಂದ ಹಿಡಿದು ಮಾರ್ಚ್ ಏಪ್ರಿಲ್ ತನಕ ಪ್ರತಿ ವಾರಕ್ಕೆ ಒಂದು ಏನಪ್ಪ ಅಂದರೆ ಸುಮಾರು 40-50 ಲೀಟರ್ ನೀರು ಸಿಕ್ಕರೆ ಸಾಕು, ಒಂದು ಕಲ್ಲಿಗೆ ತಾನೇ ಸನಿಯಾಗಿ ಬೆಳಿತೈತಿ. ಇದರ ನಂತರ ಏನಪ್ಪ ಅಂತಂದರೆ ಇದಕ್ಕೆ ತಳಿಗಳು ಅಂತ ಬಂದಾಗ ಇಲ್ಲಿ ತಳಿಗಳು ಏನಪ್ಪ ಅಂದರೆ ಸಾಕಷ್ಟು ಸುಮಾರು 30-35 ತಳಿಗಳಿದಾವೆ. ಇದರಲ್ಲಿ ಮೇಲ್ಗಡೆ ಕೆಂಪು ಅಥವಾ ಮೇಲ್ಗಡೆ ಹಳದಿ ಆಗಿರ್ಬೋದು, ಮೇಲ್ಗಡೆ ಏನಪ್ಪ ಅಂತಂದರೆ ಜಾಂಬಳಿ ಆಗಿರ್ಬೋದು, ನೀಲಿ ಆಗಿರ್ಬೋದು, ಹೀಗೆ ಸಾಕಷ್ಟು ತಳಿಗಳಿದಾವೆ. ಆದಾಗ್ಯೂ ಏನಪ್ಪ ಅಂತಂದರೆ ಈ ಮಾರುಕಟ್ಟೆಯ ಒಂದು ಪ್ರಚಲಿತ ನಾವು ಸುಮಾರು 3-4 ವರ್ಷಗಳಿಂದ ನೋಡಿದಾಗ ಈ ಜಂಬೋ ರೆಡ್ ಅಂತ ಹೇಳ್ತೀವಿ ನಾವು, ಅಂದರೆ ಹಣ್ಣಿನ ಗಾತ್ರ ಸುಮಾರು 700-750 ಗ್ರಾಮು, ಮೇಗೆ ಒಂದು ಏನಪ್ಪ ಅಂತಂದರೆ ತೊಗಟೆ ಕೆಂಪಾಗಿರುತ್ತೆ, ಒಳಗಡೆ ತಿರುಳು ಕೆಂಪು ಅಥವಾ ಪಿಂಕ್ ಅಂತ ಹೇಳ್ತೀವಿ ನಾವು. ಆ ಒಂದು ಇರುವಂಥ ತಿರುಳಿರುವಂಥ ತಳಿ ಸ್ವಲ್ಪ ಸಮೋಟ್ ಏನಪ್ಪ ಅಂದರೆ ಸಿಹಿ ಅಂಶ ಹೆಚ್ಚಾಗಿರುತ್ತೆ. ಈ ಒಂದು ಮೇಲ್ಗಡೆ ಕೆಂಪು ಒಳಗಡೆ ಪಿಂಕ್ ಅಥವಾ ಕೆಂಪಿರುವಂಥ ತಿರುಳಿರುವಂಥ ಹಣ್ಣಿನ ಒಂದು ತಳಿ ಜಂಬೋ ಏನಂತ ಡ್ರ್ಯಾಗನ್ ತಳಿ ಅಂತ ಹೇಳ್ತೀವಿ, ಆ ಒಂದು ತಳಿ ಮಾರುಕಟ್ಟೆಯಲ್ಲಿ ಒಳ್ಳೆಯ ಬೇಡಿಕೆ ಇದೆ. ಯಾಕಂದರೆ ಅದರಲ್ಲಿ ಹಣ್ಣಿನಂಶ ಜಾಸ್ತಿ ಇರುತ್ತೆ, ಸಕ್ಕರೆ ಅಂಶ ಸ್ವಲ್ಪ ಪ್ರಮಾಣದಲ್ಲಿ ಇರುತ್ತೆ. ಅಂದರೆ ಬಿಳಿ ಅಂಶ ನೋಡಿದಾಗ ಸಕ್ಕರೆ ಅಂಶ ಕಡಿಮೆ ಇರುತ್ತೆ, ಬಟ್ ಮಾರುಕಟ್ಟೆಯಲ್ಲಿ ಏನಪ್ಪ ಅಂದರೆ ಸ್ವಲ್ಪ ಸಕ್ಕರೆ ಅಂಶ ಜಾಸ್ತಿ ಈ ನಮ್ಮ ಒಂದು ಭಾಗದಲ್ಲಿ ಕೇಳೋದ್ರಿಂದ ಪಿಂಕ್ ಒಂದು ತಳಿನ ನಾವು ಬೆಳೆದ್ರೆ ಬಹಳ ಸೂಕ್ತ. ಇನ್ನು ಇದರ ಒಂದು ಅಂತರ ಅಂತ ನೋಡಿದಾಗ ಯಾವ ಒಂದು ಸಾಲಿನಿಂದ ಸಾಲಿಗೆ ಅಥವಾ ಗಿಡದಿಂದ ಗಿಡಕ್ಕೆ ಅಂತರ ಅಂತ ನೋಡಿದಾಗ ಇದು ಏನಪ್ಪ ಅಂದರೆ ಒಂದು ಬಳ್ಳಿಯ ಜಾತಿ ಟೈಪ್ ಇರೋದ್ರಿಂದ ಇದಕ್ಕೆ ಸ್ವತಃ ತಾನೇ ಎದ್ದು ನಿಂದಿರಲಿಕ್ಕೆ ಅಷ್ಟು ಗಟ್ಟಿಯಾದ ಒಂದು ಕಾಂಡ ಇರೋದಿಲ್ಲ. ಹೀಗಾಗಿ ಏನಪ್ಪ ಅಂತಂದರೆ ಇದಕ್ಕೆ ಈ ಒಂದು ಸಪೋರ್ಟ್ ಭಾಳ ಮುಖ್ಯ. ಹೀಗಾಗಿ ಏನಪ್ಪ ಅಂದರೆ ನಾವು ಸಪೋರ್ಟ್ ಭಾಳ ಉಪಯೋಗ ಮಾಡಬೇಕಾಯ್ತು. ಇಲ್ಲಿ ಸಪೋರ್ಟ್ ಅಂತಂದು ಬಂದಾಗ ಕಲ್ಲಿನ ಕಂಬಗಳಾಗಿರ್ಬೋದು ಅಥವಾ ಸಿಮೆಂಟಿನಿಂದ ಮಾಡಿದಂಥ ಕಂಬಗಳನ್ನು ನಾವು ಉಪಯೋಗ ಮಾಡ್ಬೋದು. ಈಗ ಸಿಮೆಂಟಿನಿಂದ ಮಾಡಿದಂಥ ಕಂಬಗಳನ್ನು ಮತ್ತು ರಿಂಗಗಳನ್ನು ಉಪಯೋಗ ಮಾಡಿದಾಗ ನಮಗೆ ನಿರ್ವಹಣೆ ಏನಪ್ಪ ಅಂದರೆ ಭಾಳ ಈಸಿ ಆಗುತ್ತೆ. ಹೇಗಪ್ಪ ಅಂತಂದರೆ ಈ ಒಂದು ಕಂಬಗಳಿಗೆ ಮೇಲ್ಗಡೆ ಒಂದು ನಟ್ ಬೋಲ್ಟ್ ಇರುತ್ತೆ, ಅದಕ್ಕೆ ರಿಂಗ್ ಸಿಮೆಂಟಿಂದ ಇರುತ್ತೆ. ಹೀಗಾಗಿ ಒಂದ್ಸಲ ಟೈಟ್ ಮಾಡಿಬಿಟ್ರೆ ನಮಗೆ ಮ್ಯಾನೇಜ್ಮೆಂಟ್ ಭಾಳ ಈಸಿ. ಅದೇ ರೀತಿ ಏನಪ್ಪ ಕಲ್ಲುಗಳಿಂದ ಮಾಡಿದಾಗ ಏನಪ್ಪ ಅಂದರೆ ನೀವು ಕೆಬ್ಬಣ ಮುಖಾಂತರ ಅದಕ್ಕೆ ಸ್ಟ್ರಕ್ಚರ್ ಮಾಡಿ ಅದರ ಮೇಲ್ಗಡೆ ಒಂದು ಟೈರ್ ಹಾಕಿ ಮತ್ತು ಅದನ್ನು ಅದರ ಮೇಲೆ ನಾವು ಹಾಕ್ಕೊಂಡಾಗ ಮತ್ತು ಕೆಲವೊಂದಿಷ್ಟು ಕಾರಣಗಳಿಂದ ಅದೇನಾದ್ರು ವಾಲಿದರೆ ಸ್ವಲ್ಪ ಮ್ಯಾನೇಜ್ಮೆಂಟ್ ಕಷ್ಟ ಆಗುತ್ತೆ. ಆದರೆ ಸ್ಥಳೀಯವಾಗಿ ಸಿಗುವಂಥ ವ್ಯವಸ್ಥೆಯ ಮೇಲೆ ನೀವೇನಪ್ಪ ಅಂದರೆ ಕಲ್ಲಿನಿಂದ ಮತ್ತು ರಿಂಗ್ ಸಿಮೆಂಟಿನಿಂದ ಎರಡಾದರೂ ಯಾವುದಾದ್ರೂ ಉಪಯೋಗ ಮಾಡ್ಬೋದು. ಆದಾಗ್ಯೂ ನಾವು ವಾಣಿಜ್ಯವಾಗಿ ನೋಡಲಿಕ್ಕೆ ಭಾಳ ನೀಟಾಗಿ ಕಾಣಬೇಕಂತಂದರೆ ಈ ಸಿಮೆಂಟಿನ ಒಂದು ಕಂಬ ಮತ್ತು ಸಿಮೆಂಟಿನ ಒಂದು ರಿಂಗಿನ ಮೇಲೆ ಈ ಒಂದು ಡ್ರ್ಯಾಗನ್ ಫ್ರೂಟ್ ಬೆಳೆದರೆ ಬಹಳ ಮುಖ್ಯ. ಇನ್ನು ಆಧಾರವನ್ನು ನೋಡಿಕೊಂಡು ಇನ್ನು ಅಂತರ ಅಂತ ನೋಡಿಕೊಂಡಾಗ ಸಾಲಿಂದ ಸಾಲಿಗೆ 12 ಅಡಿ ಮತ್ತು ಒಂದು ಕಲ್ಲಿಂದ ಇನ್ನೊಂದು ಕಲ್ಲಿಗೆ ಏನಪ್ಪ ಅಂತಂದರೆ 8 ಅಡಿಯಿಂದ ನಾವು ಇಟ್ಕೊಂಡ್ರೆ 12x8 ಅಡಿ ಇಟ್ಕೊಂಡ್ರೆ ಬಹಳ ಒಂದು ಒಳ್ಳೆಯದು. ಇದರಿಂದ ಕಂಬಗಳ ಸಂಖ್ಯೆ ಹೆಚ್ಚಾಗುತ್ತೆ, ಪ್ಲಸ್ ಗಿಡಗಳ ಸಂಖ್ಯೆ ಹೆಚ್ಚಾಗಿ ನಮಗೆ ಇಳುವರಿ ಏನಪ್ಪ ಅಂದರೆ ಪ್ರತಿ ಎಕರೆಗೆ ಚೆನ್ನಾಗಿ ಬರುತ್ತೆ. ಆ ಒಂದು ಹಂತದಲ್ಲಿ ನೋಡ್ಬೇಕಂತಂದರೆ ಪ್ರತಿ ಎಕರೆಗೆ ಬೇಕಾಗಿರುವಂಥ ಸಸಿಗಳ ಸಂಖ್ಯೆ, ಕಂಬಗಳ ಸಂಖ್ಯೆ ಮತ್ತು ರಿಂಗ್ಗಳ ಸಂಖ್ಯೆ ಅಂತ ನೋಡಿದಾಗ ನಾವು ಪ್ರತಿ ಎಕರೆಗೆ 12 ಅಡಿ ಸಾಲಿನಿಂದ ಸಾಲಿಗೆ 8 ಅಡಿ ಗಿಡದಿಂದ ಗಿಡಕ್ಕೆ ನಾವು ಅಂದ ಕಲ್ಲಿನಿಂದ ಕಲ್ಲಿಗೆ ಇಟ್ಟಾಗ ಸುಮಾರು ಏನಪ್ಪ ಅಂದರೆ 500 ಕಲ್ಲುಗಳು ಅಂದರೆ 500 ಕಲ್ಲುಗಳು ಬೇಕಾಗ್ತವೆ, 500 ರಿಂಗ್ಗಳು ಬೇಕಾಗ್ತವೆ. ಹೀಗಾಗಿ ಏನಪ್ಪ ಅಂತಂದರೆ ಅದಕ್ಕೆ ಒಂದು 500 ಕಂಬಗಳು ಪ್ರತಿ ಎಕರೆಗೆ ಬೇಕಾದಾಗ ಒಂದು ಕಂಬಕ್ಕೆ 4 ಸಸಿಗಳು ಬೇಕಾಗ್ತವೆ. ಅಂದರೆ 4 ಬದುಗಳಲ್ಲಿ ಒಂದೊಂದು ನಾವು ಸಸಿಗಳನ್ನ ಹಚ್ಚಬೇಕಾಗುತ್ತೆ. ಹಾಗಾಗಿ ಏನಪ್ಪ ಅಂತಂದರೆ 500ಕ್ಕೆ ಏನಪ್ಪ ಅಂತಂದರೆ ಸುಮಾರು 2000 ಸಸಿಗಳು ನಮಗೆ ಬೇಕಾಗ್ತವೆ. ಹೀಗಾಗಿ ಒಟ್ಟಾರೆ ಏನಪ್ಪ ಅಂದರೆ 1 ಎಕರೆಗೆ 12 ಅಡಿ ಸಾಲಿನಿಂದ ಸಾಲಿಗೆ 8 ಅಡಿ ಒಂದು ಕಲ್ಲಿನಿಂದ ಇನ್ನೊಂದು ಕಲ್ಲಿಗೆ ಇಟ್ಟಾಗ ಕನಿಷ್ಠ ನಮಗೆ 500 ರಿಂಗ್ಗಳು 500 ಕಂಬಗಳು ಮತ್ತು 2000 ಸಸಿಗಳು ಬೇಕಾಗ್ತವೆ. ಹೀಗಾಗಿ ಒಟ್ಟಾರೆ ಇದಕ್ಕೆ ತಗಲುವ ವೆಚ್ಚ ಏನಪ್ಪ ಅಂತಂದರೆ ಒಂದು ಕಲ್ಲಿನ ಒಂದು ಕಂಬಕ್ಕೆ ಸುಮಾರು 7 ಅಡಿ ಇರುವಂಥ ಕಂಬಕ್ಕೆ ನಮಗೆ 200 ರೂಪಾಯಿ ಬೀಳುತ್ತೆ, ಪ್ಲಸ್ ಒಂದು ರಿಂಗಿಗೆ 180 ರಿಂದ 200 ರೂಪಾಯಿ ಬೀಳುತ್ತೆ, ಪ್ಲಸ್ ಈ ಒಂದು ಸಸಿಗಳಿಗೆ ಈ ಒಂದು ಮಾರುಕಟ್ಟೆಯಲ್ಲಿ ಮೊದಲು ಏನಪ್ಪ ಅಂದರೆ 40-50 ರೂಪಾಯಿ ಸಿಗ್ತಿತ್ತು, ಈಗ 25 ರೂಪಾಯಿ ಅಂದರೆ ಸುಮಾರು 100 ರೂಪಾಯಿ. ಅಂದರೆ ಆನ್ಲೈನ್ ಎವರೇಜು ಒಂದು ಕಂಬ ತಯಾರಾಗಲಿಕ್ಕೆ ಸಸಿ ಪ್ಲಸ್ ಕಂಬ ಪ್ಲಸ್ ರಿಂಗ್ ಹಿಡಿದು ಸುಮಾರು 500 ರಿಂದ 600 ರೂಪಾಯಿ, ಡ್ರಿಪ್ಪು ಎಲ್ಲ ಮ್ಯಾನೇಜ್ಮೆಂಟ್ ಹಿಡಿದ್ರೆ 600 ರೂಪಾಯಿ ಖರ್ಚಾಗುತ್ತೆ. ಹಾಗಾಗಿ ಏನಪ್ಪ ಅಂದರೆ 600 ರೂಪಾಯಿ ಒಂದು ಸ್ಪಾಟಿಗೆ ಆತಂದರೆ 500 ಕಂಬಗಳು ಒಂದು ಎಕರೆಗೆ ಹೋಗುತ್ತದೆ. ಹಾಗಾಗಿ 600 × 1500 ಅಂದರೆ ಸುಮಾರು 3 ರಿಂದ 3.5 ಲಕ್ಷ ರೂಪಾಯಿ ಪ್ರತಿ ಎಕರೆಗೆ ಇದು ಸ್ಥಾನಿಕವಾಗಿ ಖರ್ಚಾಗುತ್ತೆ. ಇದನ್ನು ನಾವು ಏನಪ್ಪ ಅಂತಂದರೆ ಇಳುವರಿಯಲ್ಲಿ ನೋಡಿದಾಗ ಪ್ರತಿ ಒಂದು ಎಕರೆಗೆ ಸುಮಾರು 3 ರಿಂದ 3.5 ಟನ್ ಏನಪ್ಪ ಅಂದರೆ ಒಂದನೇ ಇಳುವರಿ ಬರುತ್ತೆ. ಯಾವ ಒಂದು ಖರ್ಚು ಏನಪ್ಪ ಅಂದರೆ ಸುಮಾರು 70 ರಿಂದ 100 ರೂಪಾಯಿ ಹಿಡಿದ್ರು ನಮಗೆ ಒಂದು 3 ರಿಂದ 3.5 ಲಕ್ಷ ರೂಪಾಯಿ ಒಂದನೇ ಒಂದು ಇಳುವರಿಯಲ್ಲಿ ನಮಗೆ ಹಾಕಿದಂಥ ಖರ್ಚು ಬರುತ್ತೆ. ಮುಂದಿನ ದಿನಗಳಲ್ಲಿ ಏನಪ್ಪ ಅಂತಂದರೆ ಅದರಲ್ಲಿ ಬರುವಂಥ ಎಕ್ಸ್ಟ್ರಾ ಇರುವಂಥ ಈ ಒಂದು ಕಾಂಡಗಳನ್ನು ತೆಗೆದುಕೊಂಡು ನರ್ಸರಿ ಮಾಡಿ ನಾವು ಬೆಳೆಸ್ಬೋದು. ಇದರಿಂದ ಸಹ ನಮಗೆ ಆದಾಯ ಬರುತ್ತೆ. ಇನ್ನು 12x8 ಅಡಿ ಅಂತ ಬೆಳೆದಾಗ ನಾವು ನಡವರಿಕಿನ ಒಂದು ಸ್ಥಳ ಒಂದು ಭೂಮಿಯನ್ನು ಬೇರೆ ಬೇರೆ ಇಂಟರ್ ಕ್ರಾಪ್ ಅಂತ ಏನು ಹೇಳ್ತೀವಿ ನಾವು, ಈ ಒಂದು ತರಕಾರಿಗಳಾಗಿರ್ಬೋದು, ವಾಣಿಜ್ಯ ಬೆಳೆಯಾಗಿರ್ಬೋದು, ಯಾವುದೊಂದು ಬೆಳೆಗಳನ್ನು ನಾವು ಹೇಳ್ಕೊಂಡು ನಾವು ಅದರಿಂದ ಸಹ ಲಾಭ ಪಡಿಬೋದು. ಇನ್ನು ನಿರ್ವಹಣೆ ಅಂತ ಬಂದಾಗ ಇದು ಒಂದು ಹೊಸ ಚಿಗುರು ಅಂತ ಬರುವಂಥ ಪ್ರಾರಂಭದಲ್ಲಿ ಒಂದು ಹೊಸ ಚಿಗುರಿನ ಮೇಲೆ ಒಂದು ಸಕ್ಕರೆ ಅಂಶ ಬರ್ತಾ ಇರುತ್ತೆ. ಅಂದರೆ ಸಕ್ಕರೆ ಅಂಶ ಸೂಸುವುದರಿಂದ ಅಲ್ಲಿ ಇರುವೆಗಳ ಒಂದು ಕಾಟ ಜಾಸ್ತಿ ಆಗುತ್ತೆ. ಆ ಒಂದು ಇರುವೆಗಳ ಕಾಟ ಜಾಸ್ತಿ ಆದಾಗ ಅದು ನಾವು ನಿರ್ವಹಣೆ ಮಾಡದಿದ್ದಲ್ಲಿ ಅವುಗಳನ್ನು ತೂತು ಮಾಡಿ ಆ ಗಿಡಗಳಿಗೆ ಹಾನಿ ಉಂಟ ಸಮಸ್ಯೆ ಆಗುತ್ತೆ. ಹಾಗಾಗಿ ಏನಪ್ಪ ಅಂತಂದರೆ ಈ ಒಂದು ಕಾಂಟ್ಯಾಕ್ಟ್ ಇನ್ಸೆಕ್ಟರ್ ಅಂತೀವಿ, ಸ್ಪರ್ಶ ಕೀಟನಾಶಕಗಳನ್ನು ನಾವು ಈ ಕ್ವಿನಾಲ್ಫಾಸ್ ಆಗಿರ್ಬೋದು, ಕ್ಲೋರೋಪೈರಿಫಾಸ್ ಆಗಿರ್ಬೋದು, ಇಂಥ ಒಂದು ಸಿಂಪಡಣೆಗಳನ್ನು ಪ್ರತಿ ಲೀಟರ್ ನೀರಿಗೆ 1 ml ಕ್ಲೋರೋಪೈರಿಫಾಸ್ ಆಗಿ ಅಥವಾ ಕ್ವಿನಾಲ್ಫಾಸ್ ಆಗಿರ್ಬೋದು ಇರುವೆಗಳು ಕಂಡಾಗ ನಾವು ಸಿಂಪಡಣೆ ಮಾಡಿದ್ರೆ ಅವುಗಳ ನಿರ್ವಹಣೆ ಹತೋಟಿ ಮಾಡ್ಬೋದು. ಇದರೊಂದಿಗೆ ಇನ್ನೊಂದು ನಮಗೆ ಸಾಕಷ್ಟು ಈ ಒಂದು 3-4 ವರ್ಷಗಳಿಂದ ನೋಡ್ತಾ ಇರೋ ಒಂದು ಸಮಸ್ಯೆ ಏನಂದರೆ ಗಿಡಗಳು ಹಳದಿಯಾಗುವುದು. ಗಿಡಗಳು ಹಳದಿಯಾಗುವಂಥ ಸಮಸ್ಯೆ ಏನಪ್ಪ ಅಂತಂದರೆ ಒಂದು ಅತಿಯಾದ ಭೂಮಿಯಲ್ಲಿ ನೀರಿನ ಅಂಶ ಹೆಚ್ಚಾದರೆ ಅಥವಾ ನೀರಿನ ಅಂಶ ಪೂರ್ತಿ ಕಡಿಮೆ ಆದಾಗ ಮಾತ್ರ ಇದು ಗಿಡಗಳು ಹಳದಿ ಆಗ್ತವೆ. ಹೀಗಾಗಿ ಏನಪ್ಪ ಅಂತಂದರೆ ಈ ಒಂದು ಗಿಡಗಳು ಹಳದಿಯಾಗುವಂಥ ಸಂದರ್ಭದಲ್ಲಿ ನಾವು ಈ ಒಂದು ಕಾಂಟ್ಯಾಕ್ಟ್ ಫಂಗಿಸೈಡ್ ಅಥವಾ ಸಿಸ್ಟಮಿಕ್ ಫಂಗಿಸೈಡ್ ಅಂತ ಹೇಳ್ತೀವಿ, ಅಂದರೆ ಶಿಲೀಂದ್ರನಾಶಕಗಳ ಸಿಂಪಡಣೆ ಮಾಡಬೇಕಾಗುತ್ತೆ. ಯಾವಪ್ಪ ಅಂದರೆ ಕಾರ್ಬನ್ ಡೈಜಿಮ್ ಆಗಿರ್ಬೋದು, ಸಾಫ್ ಅಂತ ಬರುತ್ತೆ, ಇದನ್ನು 1 ಗ್ರಾಮ್ ಪ್ರತಿ ಲೀಟರ್ ನೀರಿಗೆ ಹಾಕಿ ಏನು ಚಿಹ್ನೆಗಳ ಪ್ರಾರಂಭ ಆದರೆ ಹಳದಿ ಪ್ರಾರಂಭ ಆತಂದರೆ ಅದು ಕೊಳೆಯಂಥ ಹಂತ ಬಿದ್ದರೆ ಮಾತ್ರ ಸಿಂಪಡಣೆ ಮಾಡಬೇಕು. ಅದರ್ವೈಸ್ ನೀರಿನಿಂದ ಕಡಿಮೆ ಆಗಿದ್ರೆ ನೀರನ್ನು ನಾವು ಜಾಸ್ತಿ ಮಾಡಬೇಕಾಗತ್ತೆ, ಅಥವಾ ನೀರು ಜಾಸ್ತಿ ಆಗಿದ್ದರೆ ನೀರನ್ನು ಕಡಿಮೆ ಮಾಡಬೇಕು. ಆದಾಗ್ಯೂ ಸಹ ಹಳದಿ ಪ್ರಮಾಣ ಜಾಸ್ತಿ ಆಗ್ತಾ ಇತ್ತಂದರೆ ಈ ಒಂದು ಪಶ್ಚಿಮದ ಭಾಗ ಸೂರ್ಯ ಮುಳುಗುವಂಥ ಭಾಗ ಏನಂತ ಪಶ್ಚಿಮ ಭಾಗ ಇರ್ಬೋದು ಪೂರ್ವ ಆಗಿರ್ಬೋದು ಈ ಎರಡು ಕಡೆ ಏನಪ್ಪ ಅಂದರೆ ಸುಮಾರು 20-30% ಬಿಸಿಲನ್ನು ಕಡಿಮೆ ಮಾಡುವಂಥ ನಾವು ಈ ಒಂದು ಚೊಗಚೆ ಆಗಿರ್ಬೋದು ಅಥವಾ ಅಲ್ಲಿಂದ ಅಲ್ಲೊಂದು ಏನಪ್ಪ ಅಂತಂದರೆ ಈ ಒಂದು ನುಗ್ಗೆ ಗಿಡಗಳನ್ನು ಬೆಳೆಸೋದ್ರಿಂದ ಈ ಒಂದು ಬಿಸಿಲಿನ ಒಂದು ಪ್ರಕೃತಿಯನ್ನು ನಾವು ಕಡಿಮೆ ಮಾಡಿ ಎಲ್ಲಿ ಹೆಚ್ಚು ಬಿಸಿಲು ಬೀಳ್ತೈತಿ ಅಂಥ ಪ್ರದೇಶದಲ್ಲಿ ಗಿಡಗಳ ಮೇಲೆ ಸ್ವಲ್ಪ ಬಿಸಿಲು ಕಡಿಮೆ ಮಾಡಲಿಕ್ಕೆ ಈ ಚೊಗಚೆ ಆಗಿರ್ಬೋದು ಅಥವಾ ನುಗ್ಗೆಯನ್ನು ನಾವು ಪ್ರತಿ ಒಂದು 4 ಅಥವಾ 5 ಗಿಡಕ್ಕೆ ಒಂದು ಅಲ್ಲೊಂದು ಹಾಕಿದಾಗ ಏನಪ್ಪ ಅಂದರೆ ಈ 30-40% ಬಿಸಿಲು ನಾವು ಕಡಿಮೆ ಮಾಡಿದರೆ ಈ ಒಂದು ಸಮಸ್ಯೆ ಕಡಿಮೆ ಆಗುತ್ತೆ. ಇನ್ನು ಇದರ ನಂತರ ಬೆಳವಣಿಗೆ ಏನಪ್ಪ ಅಂತಂದರೆ ಈ ಕಂಬಗಳಿಗೆ ಬೆಳೆಸುವಂಥ ಹಂತದಲ್ಲಿ ಈ ಒಂದು ಪೋಷಕಾಂಶಗಳು ಬಹಳ ಮುಖ್ಯ. ಡ್ರಿಪ್ ಮುಖಾಂತರ ಆಗಿರ್ಬೋದು ಅಥವಾ ನಾವು ಹಾಗೆ ಹಾಕೋದಿದ್ದಲ್ಲಿ ಏನಪ್ಪ ಅಂದರೆ ಸಾರ್ವಜನಿಕ ರಂಜಕ ಪೊಟ್ಯಾಷಿಯನ್ ಒಂದು ಕಾಂಪ್ಲೆಕ್ಸ್ ಗೊಬ್ಬರ ಆಗಿರ್ಬೋದು 94 ಆಗಿರ್ಬೋದು ಅಥವಾ 10-26 ಆಗಿರ್ಬೋದು ಅದನ್ನು ಪ್ರತಿ ತಿಂಗಳಿಗೊಮ್ಮೆ ಗಿಡಗಳ ಕಂಬಗಳ ಸುತ್ತಲೂ ಏನಪ್ಪ ಸುಮಾರು 5-6 ಇಂಚ್ ಅಥವಾ 8-10 ಇಂಚು ಅಗತಿಯನ್ನು ಮಾಡಿ ಸ್ವಲ್ಪ ಗೊಬ್ಬರಗಳನ್ನು ಕೊಟ್ಟು ನೀರು ಕೊಡೋದ್ರಿಂದ ಗಿಡಗಳ ಒಂದು ಬೆಳವಣಿಗೆ ಫಾಸ್ಟ್ ಆಗುತ್ತೆ. ಇದು ಏನಪ್ಪ ಅಂದರೆ ಬೆಳವಣಿಗೆ ಅಂತ. ಇನ್ನು ಪ್ರಾರಂಭ ಮಾಡೋದು ಯಾವಾಗ ಅಂತ ಕೇಳಿದಾಗ ಸಾಕಷ್ಟು ಜನವರಿ ಅಥವಾ ಫೆಬ್ರವರಿ ತಿಂಗಳಲ್ಲಿ ನೀವು ಇದನ್ನು ಪ್ರಾರಂಭ ಮಾಡಿದರೆ ಮುಂದಿನ ಒಂದು ವರ್ಷದಲ್ಲಿ ಏಪ್ರಿಲ್ ಮೇದಲ್ಲಿ ಇದು ಗರ್ಭ ಕಟ್ಟತ್ತೆ. ಗರ್ಭ ಕಟ್ಟಿ ಏನಪ್ಪ ಅಂತಂದರೆ ಹೂ ಸ್ಟಾರ್ಟ್ ಆಗುತ್ತೆ, ಅಂದರೆ ಜನವರಿಯಿಂದ ಮಾರ್ಚ್ ಒಳಗೆ ಗರ್ಭ ಕಟ್ಟಿ ಏಪ್ರಿಲಿಂದ ನಿಮಗೆ ಹೂವು ಮತ್ತು ಹಣ್ಣು ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ಏನಪ್ಪ ಅಂದರೆ ಸುಮಾರು ಒಂದು ವರ್ಷ ಬೆಳೆದಂಥ ರೆಂಬೆಗಳ ಮೇಲೆ ಇದರದು ನಾವು ಗರ್ಭನ ಕಾಣ್ಬೋದು. ಹಾಗಾಗಿ ಏನಪ್ಪ ಅಂತಂದರೆ ಯಾರು ನೀವು ಡ್ರ್ಯಾಗನ್ ಪ್ರಾರಂಭ ಮಾಡ್ಬೇಕಂತಂದ್ರಿ ಜನವರಿ ತಿಂಗಳಲ್ಲಿ ಪ್ರಾರಂಭ ಮಾಡಿದರೆ ನಿಮ್ಮ ಒಂದನೇ ವರ್ಷಕ್ಕೆ ನಿಮಗೆ ನಮಗೆ ಇಳುವರಿ ಬರುತ್ತೆ. ಅದರ್ವೈಸ್ ಜೂನ್ ಜುಲೈ ನಂತರ ಪ್ರಾರಂಭ ಮಾಡಿದರೆ ಸುಮಾರು ಒಂದೂವರೆ ವರ್ಷ ನಂತರ ನಮಗೆ ಹಣ್ಣುಗಳು ನಮಗೆ ಸಿಗುತ್ತೆ. ಹಾಗಾಗಿ ಏನಂತಾರೆ ನೀವು ಜೂನ್ ಜುಲೈ ನಂತರನೂ ಮಾಡ್ಬೋದು ಅಥವಾ ಜನವರಿ ಫೆಬ್ರವರಿ ಮಾಡಿದಲ್ಲಿ ಸ್ವಲ್ಪ ನಿರ್ವಹಣೆ ನೀವು ಮಾಡಿದ್ದೇ ಚೆನ್ನಾಗಿ ಮಾಡಿದಲ್ಲಿ ಒಂದೇ ವರ್ಷದಲ್ಲಿ ನಿಮಗೆ ಇಳುವರಿ ಪ್ರಾರಂಭ ಆಗುತ್ತೆ. ಈ ಒಂದು ಹಂತದಲ್ಲಿ ನೀವು ಜನವರಿ ನಂತರ ಈ ಒಂದು ಗರ್ಭ ಕಟ್ಟುವ ಪ್ರಮಾಣ ಆದಾಗ ಸ್ವಲ್ಪ ನೀರಿನ ಸ್ವಲ್ಪ ಪ್ರಮಾಣ ಕಡಿಮೆ ಮಾಡಿ ಅಲ್ಲಿ ಸಾಕಷ್ಟು ಈ ಪೊಟ್ಯಾಶ್ ಗೊಬ್ಬರವನ್ನು, ಹೇಗೆ ದ್ರಾಕ್ಷಿಗೆ ನಾವು ಪೊಟ್ಯಾಶ್ ಗೊಬ್ಬರವನ್ನು ಜಾಸ್ತಿ ಕೊಡ್ತೀವಿ ಈ ಒಂದು ಗರ್ಭ ಕಟ್ಟಿದ ಇದನ್ನ ನಂತರ ಆ ಒಂದು ಸಂದರ್ಭದಲ್ಲಿ ಈ ಮೆಚುರಿಟಿಗೋಸ್ಕರ, ಅದೇ ರೀತಿ ಈ ಒಂದು ಡ್ರ್ಯಾಗನ್ ಫ್ರೂಟಲ್ಲಿಯೂ ಸಹ ನಾವು ಜನವರಿ ನಂತರ ಸ್ವಲ್ಪ ಸಾರಜನಕ ಅಂಶ ಕಡಿಮೆ ಮಾಡಿ ರಂಜಕ ಮತ್ತು ಪೊಟ್ಯಾಶ್ ಅಂಶವನ್ನು ಸ್ವಲ್ಪ ಯಥೇಚ್ಛವಾಗಿ ಕೊಟ್ಟಿದ್ದೇ ಅದರಲ್ಲಿ ನಮಗೆ ಒಳ್ಳೆಯ ಒಂದು ಗರ್ಭಗಳನ್ನು ಹುಟ್ಟಿ ನಮಗೆ ಹಣ್ಣುಗಳು ಸಿಗ್ತಾವೆ. ಹೀಗಾಗಿ ಏನಪ್ಪ ಅಂದರೆ ಇದು ಒಂದು ಹೂವು ಏಪ್ರಿಲ್ ಅಥವಾ ಮೇದಿಂದ ಹಿಡಿದು ಆಗಸ್ಟ್ವರೆಗೆ ನಾನು ಹೇಳಿದೆ, ಒಂದು ಹೂವು ನಿಮಗೆ ಬಂತು ಅಂದರೆ ಅದು ಹಣ್ಣಾಗಲಿಕ್ಕೆ 30 ದಿನಗಳ ಬೇಕು. ಅಂದರೆ ಒಂದು ಹೂವು ಆಗಿ ಏಪ್ರಿಲ್ ತಿಂಗಳ ಅಥವಾ ಮೇ ತಿಂಗಳಾಗಲಿ ಅಥವಾ ಜೂನ್ಲೈ ತಿಂಗಳಲ್ಲಿ ಬಿಟ್ಟರೂ ಸಹ ಪ್ರಾರಂಭ ಒಂದು ಹೂ ಬಿಡ್ತಂದರೆ 30 ದಿನಗಳ ನಂತರ ನಿಮಗೆ ಹಣ್ಣನ್ನು ಕಟಾವಿಗೆ ಬರುತ್ತೆ. ಹೀಗಾಗಿ ಏನಪ್ಪ ಅಂದರೆ ಈ 30 ದಿವಸಗಳು ಇದೇನಪ್ಪ ಒಂದು ಹೂವಿನಿಂದ ಹಣ್ಣಾಗಲಿಕ್ಕೆ ಇದಕ್ಕೆ ಸಮಯ ಬೇಕಾಗುತ್ತೆ. ಆ ನಾನು ಎವರೇಜ್ ಅವರಿಗೆ ಪ್ರತಿ ಎಕರೆಗೆ ಸಹ ನಾವು 3-3.5 ಟನ್ ಏನಪ್ಪ ಅಂದರೆ ಒಂದನೇ ಒಂದು ಬೆಳೆಯಲ್ಲಿ ನಾವು ಬೆಳಿಬೋದು. ತದನಂತರ ನಮ್ಮ ನಿರ್ವಹಣೆ ಮತ್ತು ಆ ಒಂದು ಗೊಂಪೆಗಳ ಬೆಳವಣಿಗೆ ಮೇಲೆ ಇಳುವರಿ ಪ್ರಮಾಣ ಹೆಚ್ಚಾಗ್ತಾ ಹೋಗುತ್ತೆ. ಇದಿಷ್ಟು ಏನಪ್ಪ ಅಂತಂದರೆ ಡ್ರ್ಯಾಗನ್ ಒಂದು ಹಣ್ಣಿನಲ್ಲಿ ಬೆಳೆಯುವಂಥ ಅಳವಡಿಕೆ ಮಾಡುವಂಥ ತಂತ್ರಜ್ಞಾನಗಳು. ಡಾಕ್ಟರ್, ಸಾಕಷ್ಟು ವಿಸ್ತಾರವಾಗಿ ಯಾವ ರೀತಿ ನಮ್ಮ ಡ್ರ್ಯಾಗನ್ ಬೆಳೆ ಬಗ್ಗೆ ಮತ್ತು ಅದನ್ನು ಯಾವ ರೀತಿ ಬೇಸಾಯ ಮಾಡಬೇಕು ಅನ್ನೋದ್ರ ಬಗ್ಗೆ ಸಾಕಷ್ಟು ವಿಸ್ತಾರವಾಗಿ ಹೇಳಿದ್ರಿ. ನಮ್ಮ ರೈತರು ಇಲ್ಲಿ ತಿಳ್ಕೊಳ್ಬೇಕಾದಂತಹ ಒಂದು ವಿಚಾರ ಏನಪ್ಪ ಅಂತಂದ್ರೆ, ಎಲ್ಲಿ ನೀರಿನ ಒಂದು ಕೊರತೆ ಇದೆ ಅಲ್ಲಿಯೂ ಕೂಡ ಈ ಬೆಳೆಯನ್ನು ಬೆಳಿಬಹುದು. ಯಾಕಪ್ಪ ಅಂತಂದ್ರೆ ಇದು ಕಳ್ಳಿ ಜಾತಿಗೆ ಸೇರಿದಂತಹ ಒಂದು ಬೆಳೆ ಆಗಿರೋದ್ರಿಂದ ಸ್ವಲ್ಪ ಪ್ರಮಾಣದ ನೀರಿನೊಳಗೂ ಸಹಿತ ಇದು ಬರ್ತದೆ. ಡಾಕ್ಟರ್, ಈ ಬಗ್ಗೆ ತಾವು ಏನು ಹೇಳ್ತೀರಿ? ಈಗಪ್ಪ ಅಂದರೆ ಇದು ಕಳ್ಳಿ ಜಾತಿ ಇರೋದ್ರಿಂದ ನೀರೊಂದು ಈ ಖಂಡದಲ್ಲಿ ಜಾಸ್ತಿ ಇರುತ್ತೆ. ಹೀಗಾಗಿ ಏನಪ್ಪ ಅಂತಂದರೆ ಎಲ್ಲಿ ನಾವು ಕಡಿಮೆ ನೀರು ಇರುತ್ತೆ ಅಂದರೆ ಸುಮಾರು ಡ್ರಿಪ್ ಇರಿಗೇಷನ್ಲಿ ಸುಮಾರು 1 ಇಂಚ್ ಇರುತ್ತೆ, 1/2 ಇಂಚ್ ಇರುತ್ತೆ, ಅಂಥವರು ಈ ಒಂದು ತೋಟಗಾರಿಕೆ ಬೆಳೆಗಳನ್ನು ಮಾಡಬೇಕಂತೂ ಭಾಳ ಖುಷಿ ಇರ್ತೈತಿ. ಪ್ಲಸ್ ಅವರು ದೂರದ ಊರಿನಲ್ಲಿ ಇದು ಕೆಲಸ ಮಾಡ್ತಿರ್ತಾರೆ, ಇನ್ವಾಲ್ವ್ಮೆಂಟ್ ಕಡಿಮೆ ಇರ್ತೈತಿ. ಹಾಗಾಗಿ ಏನಪ್ಪ ಅಂದರೆ ಈ ಒಂದು ಕಡಿಮೆ ನೀರು ಪ್ಲಸ್ ಕಡಿಮೆ ಇನ್ವಾಲ್ವ್ಮೆಂಟು ಪ್ಲಸ್ ಏನಪ್ಪ ಅಂತಂದರೆ ಈ ಒಂದು ಕಳ್ಳಿ ಜಾತಿ ಇರೋದ್ರಿಂದ ನಾವು ಇದನ್ನು ಸಲೀಸಾಗಿ ಬೆಳೆಸ್ಬೋದು. ಈಗ ನೀರಾವರಿ ಆಶ್ರಯದೊಳಗಂತೂ ಬೆಳಿಬಹುದು, ಆದರೆ ಮಳೆ ಆಶ್ರಯದೊಳಗೆ ಇದನ್ನು ಬೆಳೆಯೋದಕ್ಕೆ ಸಾಧ್ಯ ಅದ ಅಂತೀರ? ಹೆಂಗಂತೀರಿ? ಮಳೆ ಆಶ್ರಯದಲ್ಲಿ ಇದು ಸಹ ಇದನ್ನು ನಾವು ಬೆಳಿಬೋದು. ಆದಾಗ್ಯೂ ಏನಪ್ಪ ಅಂತಂದರೆ ಜನವರಿ ಫೆಬ್ರವರಿಯಿಂದ ಹಿಡಿದು ಏಪ್ರಿಲ್ ಮೇವರೆಗೆ ಇದಕ್ಕೆ ಸ್ವಲ್ಪ ನೀರಿನ ಒಂದು 2 ವಾರಕ್ಕೊಮ್ಮೆ ನಾವು ನೀರಿನ ನಿರ್ವಹಣೆ ಮಾಡಿದ್ದಾದಲ್ಲಿ 100% ನಾವು ಇದನ್ನು ಬೆಳಿಬೋದು. ಯಾಕಂದರೆ ಜೂನ್ ಜುಲೈ ನಂತರ ಮಳೆಗಾಲ ಪ್ರಾರಂಭ ಆಗೋದ್ರಿಂದ ಅದಕ್ಕೆ ನೀರಿನ ಒಂದು ಅಂಶ ಬೇಕಾಗಿರೋದಿಲ್ಲ. ಹೀಗಾಗಿ ಏನಪ್ಪ ಅಂತಂದರೆ ನಮಗೆ ಈ ಒಂದು ಜನವರಿಯಿಂದ ಹಿಡಿದು ಏಪ್ರಿಲ್ ಮೇವರೆಗೆ ನಾವು ಪ್ರತಿ ವಾರಕ್ಕೊಮ್ಮೆ ನೀರು ನಿರ್ವಹಣೆ ಚೆನ್ನಾಗಿ ಮಾಡೋದಲ್ಲಿ ನಮಗೆ ಇಳುವರಿಯನ್ನು ಹೆಚ್ಚಿಗೆ ಪಡೆಯೋದಲ್ಲದೆ ಈ ಒಂದು ಕಳ್ಳಿ ಜಾತಿ ಏನಪ್ಪ ಅಂತಂದರೆ ನೀರು ಕಡಿಮೆ ಅತಿ ಕಡಿಮೆ ಆದಾಗ ಅದು ಹಳದಿ ಪ್ರಮಾಣ ಆಗುತ್ತೆ, ಇದನ್ನು ನಾವು ಅವಾಯ್ಡ್ ಮಾಡ್ಬೋದು. ಡಾಕ್ಟ್ರೇ, ಈಗ ಈ ಬೆಳೆ ಬಗ್ಗೆ ಏನಾದರೂ ವಿಚಾರ ವಿನಿಮಯ ಮಾಡಬೇಕು ಅಂತಂದ್ರೆ ನಮ್ಮ ರೈತರಿಗೆ ತಮ್ಮ ಮೊಬೈಲ್ ನಂಬರ್ ಕೊಡ್ತೀರಿ? ಈ ಒಂದು ಬೆಳೆಯ ಬಗ್ಗೆ ತಾವು ಪ್ರಾತ್ಯಕ್ಷಿಕಗಳು ನೋಡ್ಬೇಕಂತಂದ್ರೆ ನಮ್ಮ ಒಂದು ಕರ್ನಾಟಕದಲ್ಲಿ ಮೊದಲು ಸುಮಾರು 1-2-3 ಪ್ರದೇಶಗಳಲ್ಲಿ ಅಷ್ಟೇ ಮಾಡ್ತಾ ಇದ್ರು. ಈಗ ಬಿಜಾಪುರ ಆಗಿರ್ಬೋದು, ದಾವಣಗೆರೆ ಆಗಿರ್ಬೋದು, ಬಳ್ಳಾರಿ ಆಗಿರ್ಬೋದು, ಬೆಂಗಳೂರು ಎಲ್ಲ ಕಡೆಯೂ ಇದರದ ಒಂದು ಬೆಳೀತಾ ಇದ್ದಾರೆ ರೈತರು. ಆದಾಗ್ಯೂ ನಿಮಗೆ ಇದನ್ನು ಹೆಚ್ಚಿನ ಒಂದು ಮಾಹಿತಿ ಬೇಕಾದರೆ ಈ ಒಂದು ನಮ್ಮ ಬಾಗಲಕೋಟೆ ತೋಟಗಾರಿಕೆ ವಿಶ್ವವಿದ್ಯಾಲಯ ಬಾಗಲಕೋಟೆಯಲ್ಲಿ ಸುಮಾರು ನಾವು 4 ತಳಿಗಳನ್ನು ಒಂದು ಪ್ರಾತ್ಯಕ್ಷಿಕಲ್ಲಿ ತೊಗೊಂಡಿದ್ದೀವಿ. ಸಂಶೋಧನೆ ನಡೀತಾ ಇದೆ. 12x8x12x12x12 ಈ ಒಂದು ಮೇಲ್ಗಡೆ ಕೆಂಪು ಒಳಗಡೆ ಬಿಳಿ, ಮೇಲ್ಗಡೆ ಕೆಂಪು ಒಳಗಡೆ ಕೆಂಪು, ಮೇಲ್ಗಡೆ ಹಳದಿ ಒಳಗಡೆ ಬಿಳಿ, ಅದರಲ್ಲಿ ರೆಗ್ಯುಲರ್ ವೆರೈಟಿ ಜಂಬೋ ವೆರೈಟಿ ಅಂತೇಳಿ ಈಗ ನಾವು ಸಂಶೋಧನೆ ನಡೀತಾ ಇದೆ. ಹೀಗಾಗಿ ನೀವು ಸಂಶೋಧನಾ ತಾಕುಗಳನ್ನು ನೀವು ನೋಡ್ಬೋದು. ಹಾಗಾಗಿ ಏನಪ್ಪ ತೋಟಗಾರಿಕೆ ವಿಶ್ವವಿದ್ಯಾ ಬಾಗಲಕೋಟೆಗೆ ನೀವು ಭೇಟಿ ಕೊಡ್ಬೋದು ಅಥವಾ ನನ್ನನ್ನು ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ನನ್ನ ನಂಬರ್ ಏನಪ್ಪ ಅಂದರೆ 9444-8185-70. ಆತ್ಮೀಯರೇ, ಈ ಫೋನ್ ನಂಬರ್ನ ನಾನು ಇನ್ನೊಂದ್ಸಲ ಹೇಳ್ತೀನಿ, ತಾವು ಬರ್ಕೊಳ್ಬೋದು. 9448185870. ಈ ನಂಬರ್ನ ಸಂಪರ್ಕ ಮಾಡಿ ತಾವು ಡ್ರ್ಯಾಗನ್ ಹಣ್ಣಿನ ಬೆಳೆ ಆಗಿರ್ಬೋದು ಮತ್ತು ಅದಕ್ಕೆ ಸಂಬಂಧಪಟ್ಟಂತಹ ಸಂಶೋಧನೆಗಳ ಬಗ್ಗೆ ಕೂಡ ಮಾಹಿತಿ ಮಾಡಿಕೊಳ್ಬೋದು. ಅಲ್ಲದೆ ತೋಟಗಾರಿಕೆಗೆ ಸಂಬಂಧಪಟ್ಟಂತಹ ಯಾವುದೇ ವಿಚಾರ ಇದ್ದರೂ ಸಹಿತ ತಾವು ಡಾಕ್ಟರ್ ಫತೇಪುರ್ ಅವ್ರ ಜೊತೆಗೆ ಚರ್ಚೆ ಮಾಡಬಹುದು. ಒಳ್ಳೆಯದು ಡಾಕ್ಟರ್ ಸತೀಶ್ ಫತೇಪುರ್ ಅವರೇ, ಇಲ್ಲಿ ತನಕ ನಮ್ಮ ರೈತ ಬಾಂಧವರಿಗೆ ಭವಿಷ್ಯದ ಬೆಳೆ ಅಂಥೇಳಿ ಏನು ಹಣೆಪಟ್ಟಿ ಅಂಟಿಸಿಕೊಂಡಿರುವಂತಹ ಡ್ರ್ಯಾಗನ್ ಹಣ್ಣಿನ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ಹೇಳಿದ್ರಿ. ಆಶಾದಾಯಕವಾದಂತಹ ಒಂದು ಬೆಳೆ ಅಂತೇಳಿ ಹೇಳಬಹುದು. ಸಾಕಷ್ಟು ಕಡಿಮೆ ಸಂಪನ್ಮೂಲಗಳ ಜೊತೆಗೆ ಒಳ್ಳೆ ಇಳುವರಿಯನ್ನು ಕೊಡುವಂತಹ ಒಂದು ಬೆಳೆ ಇದಾಗ್ಯದ ಅಂಥೇಳಿ ಅನ್ನುವಂಥದ್ದು ಬಹಳ ಸಂತೋಷದ ವಿಷಯ. ಅದರ ಜೊತೆಗೆ ಇನ್ನೂ ಗ್ರಾಹಕ ಸ್ನೇಹಿಯಾಗಬೇಕಾದಂತಹ ಒಂದು ಸನ್ನಿವೇಶ ನಿರ್ಮಾಣ ಆಗಬೇಕಾಗಿದೆ. ಬಹಳಷ್ಟು ಜನ ಗ್ರಾಹಕರು ಈ ಹಣ್ಣನ್ನು ಕೊಳ್ಳುವಂತಹ ಒಂದು ನಿಟ್ಟಿನೊಳಗೆ ಯೋಚನೆ ಮಾಡಬೇಕಾಗಿದೆ. ಬರುವ ದಿನಗಳಲ್ಲಿ ಇದು ಕೂಡ ಸಾಧ್ಯ ಆಗಬಹುದು. ಯಾಕಪ್ಪ ಅಂತಂದ್ರೆ ಔಷಧೀಯ ಗುಣಗಳು ಸಾಕಷ್ಟು ಇರೋದ್ರಿಂದ, ಮತ್ತು ಈ ಹಣ್ಣು ಸಾಕಷ್ಟು ತಿರುಳನ್ನು ಕೊಡೋದ್ರಿಂದ, ರುಚಿಯಾದಂಥ ಒಂದು ತಿರುಳನ್ನು ಕೊಡೋದ್ರಿಂದ ಅದು ಕೂಡ ನಮ್ಮ ಎಲ್ಲರಿಗೂ ಪ್ರಿಯ ಆಗಬಹುದು ಅನ್ನುವಂಥ ಒಂದು ವಿಚಾರದ ಅದನ್ನು ನಾವು ಮುಂದಿನ ದಿನಗಳಲ್ಲಿ ಕಾಯ್ದು ನೋಡೋಣ. ಆದರೂ ಕೂಡ ನಮ್ಮ ರೈತರು ಪ್ರಯೋಗ ಮಾಡೋದಕ್ಕೆ ಏನು ಅಡ್ಡಿ ಇಲ್ಲ. ಈ ಹಣ್ಣಿನಿಂದ ಮುಂದಿನ ದಿನಗಳಲ್ಲಿ ಏನೇನು ಬದಲಾವಣೆ ಆಗಬಹುದು ಅನ್ನೋದನ್ನು ನಾವು ಮತ್ತೆ ಮುಂದಿನ ದಿನಗಳಲ್ಲಿ ಗಮನಿಸೋಣ ಅಂತ. ಇಲ್ಲಿ ತನಕ ತಾವು ನಮ್ಮ ರೈತರ ಜೊತೆಗೆ ಸಂವಾದ ಮಾಡಿದ್ದಕ್ಕೆ ತಮಗೆ ತುಂಬ ಹೃದಯದ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್, ಧನ್ಯವಾದಗಳು. ರೈತ ಬಂಧುವರೇ, ಇದುವರೆಗೆ ಬಾಗಲಕೋಟೆ ತೋಟಗಾರಿಕಾ ವಿಶ್ವವಿದ್ಯಾಲಯದ ಹಣ್ಣು ಶಾಸ್ತ್ರದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಸತೀಶ್ ಫತೇಪುರ್ ಅವರೊಂದಿಗೆ ಡ್ರ್ಯಾಗನ್ ಹಣ್ಣಿನ ಬೆಳೆಯ ಕುರಿತು ಸಂದರ್ಶನವನ್ನು ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಡಾಕ್ಟರ್ ಸೋಮಶೇಖರ್ ಎಸರುಳಿ. ಟೀಚರ್ ಅಮ್ಮ, ನನ್ ಮಗಿನ ಗಮನಿಸಿದ್ಯಾ? ಇತ್ತೀಚೆಗೆ ಸಣ್ಣನೇ ಆಗ್ತಾವನೆ. ಎಲ್ಲಿ ಕಾರ್ಡ್ ತೋರ್ಸು? ಹೌದಲ್ಲವ, 3 ತಿಂಗಳಿಂದ ನಿನ್ ಮಗಿ ತೂಕನೇ ಜಾಸ್ತಿ ಆಗಿಲ್ಲ. ಊಟ ಸರಿಯಾಗಿ ಮಾಡ್ತಾವ್ನ? ಪ್ರತಿದಿನ ಊಟ ಮಾಡ್ತಾನೆ ಅವನೆ, ಆದ್ರೆ ದಪ್ಪನೇ ಆಗಿಲ್ಲ. ಮಕ್ಕಳಲ್ಲಿ 3 ತಿಂಗಳಿಂದ ತೂಕ ಜಾಸ್ತಿ ಆಗದೆ ಇದ್ರೆ ಟಿಬಿ ಪರೀಕ್ಷೆ ಮಾಡಿಸ್ಬೇಕು. ನಡಿ ಆಸ್ಪತ್ರೆಗೆ ಹೋಗೋಣ. ಮಕ್ಕಳಲ್ಲಿ 3 ತಿಂಗಳವರೆಗೂ ತೂಕ ಹೆಚ್ಚಾಗದೇ ಇರುವುದು ಟಿಬಿ ರೋಗದ ಲಕ್ಷಣ. ಅಪೌಷ್ಟಿಕತೆ ಇರುವ ಮಕ್ಕಳಲ್ಲಿ ಟಿಬಿ ಬರುವ ಸಾಧ್ಯತೆ 3 ಪಟ್ಟು ಹೆಚ್ಚು. ಸಕಾಲಿಕ ಚಿಕಿತ್ಸೆಯಿಂದ ಟಿಬಿ ಸಂಪೂರ್ಣ ಗುಣವಾಗುತ್ತದೆ. ಟಿಬಿ ಮುಕ್ತ ಕರ್ನಾಟಕ ಕಟ್ಟಲು ಬನ್ನಿ, ಕೈಜೋಡಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಬನ್ನಿ, ಡೆಂಗಿ ಮತ್ತು ಚಿಕನ್ ಗುನ್ಯಾ ತಡೆಗಟ್ಟೋಣ. ಮುಂಜಾಗ್ರತಾ ಕ್ರಮಗಳು: ನೀರಿನ ತೊಟ್ಟಿಗಳು, ಡ್ರಮ್, ಬ್ಯಾರಲ್ ಮತ್ತು ಟ್ಯಾಂಕ್ಗಳನ್ನು ಭದ್ರವಾಗಿ ಮುಚ್ಚಿರಿ. ಮನೆಯ ಮೇಲೆ ಮತ್ತು ಸುತ್ತಮುತ್ತಲಿನ ಮಳೆಯ ನೀರು ಸಂಗ್ರಹವಾಗುವಂತ ಪ್ಲಾಸ್ಟಿಕ್ ವಸ್ತುಗಳು, ಟೈರ್ಗಳು, ಒಡೆದ ತೆಂಗಿನ ಚಿಪ್ಪು ಇತ್ಯಾದಿಗಳನ್ನು ತಕ್ಷಣ ವಿಲೇವಾರಿ ಮಾಡಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ. ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ ಯೋಜನೆಯಡಿಯಲ್ಲಿ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಗಳಲ್ಲಿ ದೊರೆಯುವ ಸೌಲಭ್ಯಗಳು: ಹದಿಹರೆಯದವರಿಗೆ ಆಪ್ತ ಸಮಾಲೋಚನೆ ಮತ್ತು ಸಾರ್ವಜನಿಕರಿಗೆ ಯೋಗ ಶಿಕ್ಷಣ ಶಿಬಿರಗಳು. ಕುಟುಂಬ ಯೋಜನೆ ಕಾರ್ಯಕ್ರಮದಡಿಯಲ್ಲಿ ಅರ್ಹ ದಂಪತಿಗಳಿಗೆ ತಾತ್ಕಾಲಿಕ ಮತ್ತು ಶಾಶ್ವತ ಗರ್ಭ ನಿರೋಧಕ ವಿಧಾನಗಳ ಸೇವೆ ನಿಗದಿತ ಸಮಯದಲ್ಲಿ ಉಚಿತ. ಕಣ್ಣು, ಕಿವಿ, ಮೂಗು, ಗಂಟಲು ಮತ್ತು ಬಾಯಿ ಸಂಬಂಧಿ ರೋಗಗಳಿಗೆ ತಪಾಸಣೆ. ತುರ್ತು ಸಂದರ್ಭದಲ್ಲಿ ಪ್ರಥಮ ಚಿಕಿತ್ಸೆ ಮತ್ತು ಅವಶ್ಯವಿದ್ದರೆ ಹೆಚ್ಚಿನ ಚಿಕಿತ್ಸೆಗಾಗಿ ಮೇಲ್ಮಟ್ಟದ ಆಸ್ಪತ್ರೆಗೆ ಕಳಿಸಲಾಗುವುದು. ಹೆಚ್ಚಿನ ಮಾಹಿತಿಗೆ ಉಚಿತ ಆರೋಗ್ಯ ಸಹಾಯವಾಣಿ 104 ಕರೆ ಮಾಡಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಹಾಗೂ ರಾಷ್ಟ್ರೀಯ ಆರೋಗ್ಯ ಅಭಿಯಾನದ ಪ್ರಕಟಣೆ. ವಾಲ್ಮಿ ಒಲುಮೆ, ನೆಲಜಲ ಗೆಲುಮೆ. ಜನವರಿ 15ರಂದು ಕೃಷಿರಂಗದಲ್ಲಿ ಮೊದಲ ಕಾರ್ಯಕ್ರಮ ವಾಲ್ಮಿ ಒಲುಮೆ, ನೆಲಜಲ ಗೆಲುಮೆ. ಈ ಸರಣಿಯ ಪ್ರಾಯೋಜಕರು ಜಲನೆಲ ನಿರ್ವಹಣಾ ಸಂಸ್ಥೆ ವಾಲ್ಮಿ ಧಾರವಾಡ. ಕೇಳಲು ಮರೆಯದಿರಿ. ಈಗ ಜನಪದ ಸಂಗೀತದಲ್ಲಿ ಕೇಳಿ ಕೆಂಗಲ್ಗುತ್ತಿಯ ಪ್ರೇಮಾನಂದ್ ಧರೆಪ್ಪ ರೋಗಿ ಹಾಗೂ ಸಂಗಡಿಗರಿಂದ ರಿವಾಯತ್ ಪದಗಳನ್ನು. ಅರಸಕ್ಕಿ ಒಪ್ಪುದು ಮಾವನಾಗ ಅಧಿಕಾರಿ ದ್ರೋಮದಿನದಾಗ, ಅರಸಕ್ಕಿ ಒಪ್ಪುದು ಮಾವನಾಗ ಅಧಿಕಾರಿ ದ್ರೋಮದಿನದಾಗ, ಅರಸಕ್ಕಿ ಒಪ್ಪುದು ಮಾವನಾಗ ಅಧಿಕಾರಿ ದ್ರೋಮದಿನದಾಗ, ಅರಸಕ್ಕಿ ಒಪ್ಪುದು ಮಾವನಾಗ ಅಧಿಕಾರಿ ದ್ರೋಮದಿನದಾಗ. ಮದ್ದಿನ ಬಿಟ್ಟಾರ ವ್ಯಾಟಿ ಗಂಟಾರ ಸಂಘ ಕಟ್ಟಾರು ಮುದಕಿ ಮಾಗ, ಮದ್ದಿನ ಬಿಟ್ಟಾರ ವ್ಯಾಟಿ ಗಂಟಾರ ಸಂಘ ಕಟ್ಟಾರು ಮುದಕಿ ಮಾಗ, ಅರಸಕ್ಕಿ ಒಪ್ಪುದು ಮಾವನಾಗ ಅಧಿಕಾರಿ ದ್ರೋಮದಿನದಾಗ ಏ ಪೈಲ್ವಾನ ಇದ್ದವೊಬ್ಬ ಗುಡ್ಡದಾಗ ಶ್ಯಾಮ ಶಕ್ತಿ ತಗುತ್ತಿದ್ದನವಾಗ ಪೈಲ್ವಾನ ಇದ್ದವೊಬ್ಬ ಗುಡ್ಡದಾಗ ಪೈಲ್ವಾನ ಇದ್ದವೊಬ್ಬ ಗುಡ್ಡದಾಗ ಶ್ಯಾಮ ಶಕ್ತಿ ತಗುತ್ತಿದ್ದನವಾಗ ಪೈಲ್ವಾನ ಇದ್ದವೊಬ್ಬ ಗುಡ್ಡದಾಗ ಶ್ಯಾಮ ಶಕ್ತಿ ತಗುತ್ತಿದ್ದನವಾಗ ಪೈಲ್ವಾನ ಬಂಟ ಅಲ್ಲಿನ ನಂಟ ಹುಕಮಯವ ಕೊಟ್ಟ ಬರುವ ನಿಮಗ ಪೈಲ್ವಾನ ಬಂಟ ಅಲ್ಲಿನ ನಂಟ ಹುಕಮಯವ ಕೊಟ್ಟ ಬರುವ ನಿಮಗ ಅರಸಕಿ ಒಪ್ಪುವುದು ಮವಲಾಗ ಅಧಿಕಾರಿ ದ್ರೋಮದಿನದಾಗ ನೋಡಿಯಾಗ ದಾತ ಪೈಲ್ವಾನಗ ಜಾಬ್ದಿಲಿ ಕೇಳನ ಪೈಲ್ವಾನಗ ನೋಡಿಯಾಗ ದಾತ ಪೈಲ್ವಾನಗ ಜಾಬ್ದಿಲಿ ಕೇಳನು ಆವಾಗ ಪೈಲ್ವಾನಗ ದಾತ ಮವಲಾಗ ಜಾಬ್ದಿಲಿ ಕೇಳನ ಪೈಲ್ವಾನಗ ನೋಡಿಯಾಗ ದಾತ ಮವಲಾಗ ಪೈಲ್ವಾನ ಬಂಟ ಅಲ್ಲಿನಂಟ ಹುಕಮಯವ ಕೊಟ್ಟ ಬರುವ ನಿಮಗ ಪೈಲ್ವಾನ ಬಂಟ ಅಲ್ಲಿನ ನಂಟ ಹುಕಮಯವ ಕೊಟ್ಟ ಬರುವ ನಿಮಗ ಅರಸಕಿ ಒಪ್ಪುವುದು ಮವಲಾಗ ಅಧಿಕಾರಿ ದ್ರೋಮದಿನದಾಗ ಶಂಗರಗುತ್ತಿ ಊರೈತಿ ಮೋಜಿನಾಗ ಹನುಮಂತ ಕವಿಯ ಮನನು ಹಿಂಗ ಶಂಗರಗುತ್ತಿ ಊರೈತಿ ಮೋಜಿನಾಗ ಕೆಂಗಲಗುತ್ತಿ ಊರೈತಿ ಮೋಜಿನಾಗ ಹನುಮಂತ ಕವಿಯ ಮಡನು ಹಿಂಗ ಕೆಂಗಲಗುತ್ತಿ ಊರೈತಿ ಮೋಜಿನಾಗ ಹನುಮಪ್ಪ ಕವಿಯ ಮಡನು ಹಿಂಗ ಅಕ್ಷರ ಹಿಂಗ ಏನು ತಿಳಿದಂಗ ಮನುರಿ ಮಾಡ್ಯಾರೋ ದೈವಕ ತಿಳುವಂಗ ಅಕ್ಷರ ಹಿಂಗ ಏನು ತಿಳಿದಂಗ ಕೂಡಿ ಮಾಡ್ಯಾರೋ ದೈವಕ ತಿಳುವಂಗ ಅರಸಕ್ಕಿ ಒಪ್ಪುದು ಮವಲಾಗ ಅಧಿಕಾರಿ ದ್ರೋಮದಿನದಾಗ ಅರಸಕ್ಕಿ ಒಪ್ಪುದು ಮವಲಾಗ ಅಧಿಕಾರಿ ದ್ರೋಮದಿನದಾಗ ಅರಸಕ್ಕಿ ಒಪ್ಪುದು ಮವಲಾಗ ಅಧಿಕಾರಿ ದ್ರೋಮದಿನದಾಗ ಮದಿನ ಬಿಟ್ಟರ ದಾಟಿಗೊಂಡರ ಸಂಘ ಕಟ್ಟಾರ ಮುದಕಿ ಮಗ ಮದಿನ ಬಿಟ್ಟರ ದಾಟಿಗೊಂಡರ ಸಂಘ ಕಟ್ಟಾರ ಮುದಕಿ ಮಗ ಬನ್ನಿ ಡೆಂಗಿ ಮತ್ತು ಚಿಕನ್ಗುನಿಯಾ ತಡೆಗಟ್ಟೋಣ. ರೋಗ ಲಕ್ಷಣಗಳು ಇದ್ದಕ್ಕಿದ್ದಂತೆ ತೀವ್ರ ಜ್ವರ, ಮೈಕೈ ನೋವು ಮತ್ತು ಕೀಳು ನೋವು, ತೀವ್ರವಾದ ತಲೆನೋವು, ಹೆಚ್ಚಾಗಿ ಹಣೆ ಮುಂಭಾಗ, ಕಣ್ಣಿನ ಹಿಂಭಾಗದ ನೋವು. ಈ ರೋಗ ಲಕ್ಷಣಗಳು ಕಂಡುಬಂದಲ್ಲಿ ನಿಮ್ಮ ಹತ್ತಿರದ ಆಸ್ಪತ್ರೆಗೆ ತಕ್ಷಣ ಸಂಪರ್ಕಿಸಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ. ಕೊರೋನಾ ಸೋಂಕು ಹರಡುತ್ತಿರುವ ಈ ಸಮಯದಲ್ಲೂ ನಿಮ್ಮ ಮಗುವಿಗೆ ಲಸಿಕೆಗಳನ್ನು ಹಾಕಿಸುವುದು ಅತ್ಯವಶ್ಯಕ. ನಿರ್ದಿಷ್ಟ ಸಮಯದಲ್ಲಿ ಲಸಿಕೆ ಹಾಕಿಸಿ ನಿಮ್ಮ ಮಗುವನ್ನು ಮಾರಕ ರೋಗಗಳಿಂದ ರಕ್ಷಿಸಿ. ಮಗುವಿಗೆ ಕೆಮ್ಮು, ಜ್ವರ, ಶೀತ ಇದ್ದಲ್ಲಿ ಲಸಿಕೆ ನೀಡುವುದನ್ನು ಮುಂದೂಡಿ. ಆರೋಗ್ಯ ಸುಧಾರಿಸಿದ ನಂತರ ಲಸಿಕೆ ಹಾಕಿಸಿ. ಆರೋಗ್ಯವಂತ ಪೋಷಕರು ಮಾತ್ರ ಮಕ್ಕಳನ್ನು ಲಸಿಕೆ ಹಾಕಿಸಲು ಕರೆತನ್ನಿ. ಎಲ್ಲಾ ಲಸಿಕೆಗಳು ಸಂಪೂರ್ಣ ಉಚಿತ. ಹೆಚ್ಚಿನ ಮಾಹಿತಿಗೆ ಆರೋಗ್ಯ ಕಾರ್ಯಕರ್ತರನ್ನು ಸಂಪರ್ಕಿಸಿ. ಉಚಿತ ಸಹಾಯವಾಣಿ ಸಂಖ್ಯೆ 104ಕ್ಕೆ ಕರೆ ಮಾಡಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ನನ್ನ ತಂದೆ ಯಾವಾಗಲೂ ನನಗೆ ಹೇಳುತ್ತಾರೆ, ಒಂದೋ ನಂಬರ್ ಒಂದು ಆಗು ಅಥವಾ ಲಕ್ಷಾಂತರ ಜನರಲ್ಲಿ ಒಬ್ಬನಾಗು. ನನ್ನನ್ನು ನಂಬರ್ ಒಂದು ಮಾಡಲು ಅವರು ತನ್ನ ಆಸೆಗೆ ಎರಡನೇ ಆದ್ಯತೆ ನೀಡಿದರು. ಯಾವತ್ತೂ ರಾಜಿ ಮಾಡಿಕೊಳ್ಳಲಿಲ್ಲ. ಇಂದು ನಾನು ಅವರಿಗಾಗಿ ಮನೆಯೊಂದನ್ನು ನಿರ್ಮಿಸುತ್ತಿದ್ದೇನೆ ಮತ್ತು ಈಗ ರಾಜಿ ಮಾಡಿಕೊಳ್ಳದಿರುವ ಸರದಿ ನನ್ನದಾಗಿದೆ. ಏಕೆಂದರೆ ಜೀವನದಲ್ಲಿ ಮನೆಯನ್ನು ಒಂದೇ ಬಾರಿ ಕಟ್ಟುವುದು, ಹಾಗಾಗಿ ನಾನು ಆಯ್ಕೆ ಮಾಡಿದ ಸಿಮೆಂಟ್ ಕೂಡ ದೇಶದ ನಂಬರ್ ಒಂದು ಅಲ್ಟ್ರಾಟೆಕ್ ಆಗಿದೆ. ಒಂದು ಮನೆ ಒಂದು ಅವಕಾಶ, ಅದಕ್ಕಾಗಿಯೇ ಸಿಮೆಂಟ್ ಕೂಡ ದೇಶದ ನಂಬರ್ ಒಂದು ಅಲ್ಟ್ರಾಟೆಕ್. ಕುಡುಕರ ಕತ್ತಿಯ ನೀವು ಕೇಳಾರೆ ಹೇಳ್ತೀವ ನಿಮಗಾಗಿ, ಮಾತನಾಡುತ್ತ ಮರ್ತ ಕುಂಡರವಾದ ಕುಡುಕರ ನೆರಳಿ. ಕುಡುಕರ ಕತ್ತಿಯ ನೀವು ಕೇಳರಿ ಹೇಳ್ತೀವ ನಿಮಗಾಗಿ, ಮಾತನಾಡುತ್ತ ಮರತ ಕುಂದರ ಬ್ಯಾಡಿ ಕುಡುಕಾರ ನೆರಳಿಗೆ. ಕುಡುಕಾರ ಕತಿಯ ನೀವು ಕೇಳಿ ಹೇಳ್ತೀವ ನಿಮಗಾಗಿ, ಮಾತನಾಡುತ್ತ ಮರತ ಕುಂದರ ಬ್ಯಾಡಿ ಕುಡುಕಾರ ನೆರಳಿಗೆ. ಕತಿಯ ನೀವು ಕೇಳರಿ ಹೇಳ್ತೀವ ನಿಮಗಾಗಿ, ಮಾತನಾಡುತ್ತ ಮರತ ಕುಂದರ ಬ್ಯಾಡ ಕುಡುಕಾರ ನೆರಳಿಗೆ. ಗಾಳಿಗೆ ಬಿದ್ದೋ ಹಾಳನಾಗತೀರಿ ಎಂದಿಲ್ಲ ನಾರಿಗೆ, ಕುಬಿಲ ಕಮಲದಿಗೆ ಜಟ ಕೆಡವೇ ಓತಾರಪ್ಪ ತಮ್ಮ ತಮ್ಮ ಮಣಿಗೆ, ಗೊತ್ತಲಿಲ್ಲದ ರೊಕ್ಕ ಹೋಗತವೆ ನಾಲಿಗೆ ತುಜಿಯಾಗೆ. ಕರ ಕತಿಯ ನೀವು ಕೇಳರಿ ಹೇಳ್ತೀವ ನಿಮಗಾಗಿ, ಮಾತನಾಡುತ್ತ ಮರ್ತ ಕುಂದರ ಬ್ಯಾಡಿ ಕುಡುಕಾರ ನೆರಳಿಗೆ. ಬೆಳ್ಳಿ ಬಂಗಾರ ಹೋಲಿ ತಪ್ಪ ಸೆರೆದ ಸಲವಾಗಿ, ಗಂಗಾಳ ಚೆರಿಗೆ ಹೋಗಿ ಉಳಿತವಂದ ಮನ್ನಿನ ಮಾಗಿ. ಬೆಳ್ಳಿ ಬಂಗಾರ ಹೋಲಿ ತಪ್ಪ ಸೆರೆದ ಸಲವಾಗಿ, ಗಂಗಾಳ ಚೆರಿಗೆ ಹೋಗಿ ಉಳಿತಿವಂದ ಮನ್ನಿನ ಮಾಗಿ. ಬೆಳ್ಳಿ ಬಂಗಾರ ಹೋಗಿ ತಪ್ಪ ಚರದ ಸಲವಾಗಿ, ಗಂಗಾಳ ಚೆರಿಗೆ ಹೋಗಿ ಉಳಿತಿವಂದ ಮನ್ನಿನ ಮಾಗಿ. ಬೆಳ್ಳಿ ಬಂಗಾರ ಹೋಗಿ ತಪ್ಪ ಚರದ ಸಲವಾಗಿ, ಗಂಗಾಳ ಚೆರಿಗೆ ಹೋಗಿ ಉಳಿತಿವಂದ ಮನ್ನಿನ ಮಾಗಿ. ಹೆಂತಿ ಕೊಳ್ಳನ ಕುಳ್ಳ ಮಾರತರ ಪ್ಯಾಟಿಗೆ ಹೋಗಿ, ಬಂದರ ಹಸನ ಮಾಡತಾರೋ ಚರದ ಅಂಗಡಿಗೆ, ಸಣ್ಣ ದೊಡ್ಡವರ ತಗುವ ತರ ಸಂಧಿ ಸಂಧಿಗೆ, ಸಣ್ಣ ದೊಡ್ಡವರು ಸರಿ ತಗುವ ತರೋ ಸಂಧಿ ಸಂಧಿಗೆ. ಹುಡುಕರ ಕತಿಯ ನೀವು ಕೇಳರಿ ಹೇಳ್ತೀವ ನಿಮಗಾಗಿ, ಮಾತನಾಡುತ್ತ ಮರ್ತ ಕುಂದರ ಗಾಡಿ ಕುಡುಕಾರ ನೆರಳಿಗೆ. ಜೋಜಾಗ ಬಿದ್ದ ಧೂಳ ಹತ್ತಿತೋ ಕುಡುಕನ ಮಸಳಿಗೆ, ಮಂದಿಯ ಕಣ್ಣು ತಾವು ಅದರ ತವ ಸುಮನ ಕಣ್ಣಿಗೆ. ಜೋಜಾಗ ಬಿದ್ದ ಧೂಳ ಹತ್ತಿತೋ ಕುಡುಕನ ಮಸಳಿಗೆ, ಮಂದಿಯ ಕಂಡು ತಾನು ಅದರ ತತಿ ಸುಮ್ಮನ ಕಣ್ಣಿಗೆ. ಜೋಜಾಗ ಬಿದ್ದ ಧೂಳ ಹತ್ತಿತೋ ಕುಡುಕನ ಮಸಳಿಗೆ, ಮಂದಿಯ ಕಂಡು ತಾನು ಅದರ ತವ ಸುಮ್ಮನ ಕಣ್ಣಿಗೆ. ಜೋಜಾಗ ಬಿದ್ದ ಧೂಳ ಹತ್ತಿತೋ ಕುಡುಕನ ಮಸಳಿಗೆ, ಮಂದಿಯ ಧೂಳ ಹತ್ತಿತೋ ಕುಡುಕನ ಮಸಳಿಗೆ. ಸಣ್ಣ ದೊಡ್ಡವರು ಸೆರೆ ತಗುವ ತರೋ ಸಂಧಿ ಸಂಧಿಗೆ, ಮಾಡಿದ ಬೆಲ್ಲ ಮೊದಲ ಬೀಳತೋ ಸೆರೆದ ಹರವಿಗೆ, ಸಣ್ಣ ದೊಡ್ಡವರು ಸೆರೆ ತಗುವ ತಾರು ಸಂಧಿ ಸಂಧಿಗೆ ಮಾಡಿದ ಬಲ್ಲ ಮೊದಲ ಬೀಳತೋ ಸರದ ಹರವಿಗೆ ಕುಡುಕರ ಕತಿಯ ನೀವು ಕೇಳರಿ ಹೇಳ್ತೀವ ನಿಮಗಾಗಿ ಮಾತನಾಡುತ್ತಾ ಮರತ ಕುಂದರ ಬ್ಯಾಡ್ರಿ ಕುಡುಕರ ನೆರಳಿಗೆ ಹೇ ದಾನ ಧರ್ಮ ಪಾಪ ಪುಣ್ಯ ಗೊತ್ತಿಲ್ಲ ಇವರಿಗೆ ಬುದ್ಧಿ ಹೇಳಿದರ ವದ್ದ ಕಳಸ ತರೋ ಹೇಳುವರಿಗೆ ದಾನ ಧರ್ಮ ಗೊತ್ತಿಲ್ಲ ಇವರಿಗೆ ಬುದ್ಧಿ ಹೇಳಿದರ ವಾದ ಕಳಸ ತರ ಹೇಳು ಯಾರಿಗೆ ಪಾಪ ಪುಣ್ಯ ದಾನ ಧರ್ಮ ಗೊತ್ತಿಲ್ಲ ಇವರಿಗೆ ಬುದ್ಧಿ ಹೇಳಿದರ ವಾದ ಕಳಸ ತರ ಹೇಳುವ ಯಾರಿಗೆ